ದನದ ಕೊಟ್ಟಿಗೆ ಮಾಡಕ್ಕೆ ಅಂತ ಒಸಿ ಮರ ತತ್ತೀನಿ, ಹಂಗೆ ಸಿದ್ದನ್ನು ಕರ್ಕೊಂಬತ್ತೀನಿ ಅಂತ ಸಂತಗೋದ್ರು. ಹೌದವ್ವ, ಯಾಕೆ ನಮ್ಮ ಸಂಕ್ರಣಂಗೆ ಏನು ಗೊತ್ತಿಲ್ವಾ ಅಂತ? ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಪಂಚಾಯತಿ ಆಫೀಸ್ಗೆ ಹೋದ್ರೆ ದನ ಕೊಟ್ಟಿಗೆ, ಕುರಿ ಮೇಕೆ ಶೆಡ್ಡು, ಹಂದಿ ಸಾಕಾಣಿಕೆ ಶೆಡ್ಡು, ಕೊಳಬೆ ಬಾವಿ ರೀಚಾರ್ಜು, ಈರುಳ್ಳಿ ಉಗ್ರಾಣದ ಕಟ್ಟಡ, ಹಂಗೆಯೇ ತೆಂಗು, ಮಾವು, ಸಪೋಟ, ನುಗ್ಗ, ಬಾಳೆ ಬೆಳೆಯಕ್ಕೆ ಆರ್ಥಿಕ ಸಹಕಾರ ಕೊಡ್ತಾವ್ರೆ ಕಣವ. ಓಹೋ, ಅಲ್ದಿಯೇ ಸ್ವಂತ ಕೈ ತೋಟ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಅನುದಾನ ಕೊಟ್ಟಾರಂತೆ. ನೋಡ್ ರಾಜಣ್ಣ, ನೀ ಕೇಳ್ತಾ ಇದ್ದಲ್ಲ, ಅವ್ರೆ ಬತ್ತವ್ರೆ. ಓಹೋ, ಏನ್ ರಾಜಣ್ಣ, ಇವತ್ತು ನಮ್ಮಟ್ಟಿದ್ದ ಗಾಳಿ ಬೀಸ್ಬಿಟ್ಟದೆ. ನಿನ್ನೆ ನೋಡಕ್ಕೆ ಬಂದಿ ಬಾ ಶಂಕರಣ್ಣ. ಅದೇನಾ? ನಾನು ಕಮಲವಂಗ ಎಲ್ಲ ಹೇಳಿವ್ನಿ. ನೀನು ಜಾಬ್ ಕಾರ್ಡ್ ಮಾಡಿಸಿದಯ್ಯ ಅಲ್ವಾ? ಹೂಂಕಪ್ಪ. ಹಂಗಾದ್ರೆ ನೀನ್ ಹೆಂಗಿದ್ರು ಈಗ ದನದ ಕೊಟ್ಕ ಮಾಡಕ್ಕೆ ಅಂತ ಹೊಂಟಿದೈ? ನಿಜ? ಪಂಚಾಯತಿ ಆಫೀಸ್ಗೆ ಹೋಗಿ ಈ ಇಸಿವ ತಿಳಿಸು, ನಿನಗೆ ಅನುದಾನ ಸಿಗುತ್ತೆ ಕಣಪ್ಪ. ಹೌದಾ? ಹಂಗಾರೆ ಈಗಲೇ ಹೊಂಟಿ ಕಣ್ಬಿಡು. ಇದು ಚಾಮರಾಜನಗರ ಜಿಲ್ಲಾ ಪಂಚಾಯತ್ನ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಯ ಕೃಷಿಯಲ್ಲಿನ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮದ್ದಹಳ್ಳಿಯ ಪ್ರಗತಿಪರ ಕೃಷಿಕ ಎಂಎಸ್ ಕುಮಾರಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮುದ್ದಹಳ್ಳಿಯಲ್ಲಿ ಯಶಸ್ವಿಯಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಎಂಎಸ್ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರಿಗೆ 48 ವರ್ಷ ವಯಸ್ಸಿಗ, ವಿದ್ಯಾಭ್ಯಾಸ ಜಾಸ್ತಿ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಇರೋವಂತಹ 3 ಎಕರೆ ಪ್ರದೇಶದಲ್ಲಿ ರೇಷ್ಮೆ ಬೆಳೆಯನ್ನು ಹಾಕಿದ್ದಾರೆ. ತೆಂಗು, ಮಾವು, ಸಪೋಟ, ನೇರಳೆ, ನಿಂಬೆ, ಹೇರಳೆ ಈ ರೀತಿಯ ಒಂದು ಹಣ್ಣಿನ ಮರಗಳನ್ನು ಸಹ ಬೆಳೀತಾ ಇದ್ದಾರೆ. ಬಂಡೂರು ಕುರಿ ಪಾಲನೆ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಸ್ಯ ಪಾಲನಾ ಕ್ಷೇತ್ರ ಇದನ್ನು ಸಹ ಮಾಡ್ತಾ ಇದ್ದಾರೆ. ಅವರನ್ನು ಮಾತಾಡಿಸಿ ಅವರ ಕೃಷಿ ಅನುಭವವನ್ನು ನಾವೀಗ ತಿಳ್ಕೊಳ್ಳೋಣ. ನಮಸ್ಕಾರ ಕುಮಾರಸ್ವಾಮಿ ಅವರೇ. ನಮಸ್ಕಾರ ಸರ್. ಜಾಸ್ತಿ ಓದೋಕ್ಕಾಗಲಿಲ್ವೋ ಅಥವಾ ನಿಮಗೆ ಕೃಷಿ ಬಗ್ಗೆನೇ ಸೆಳೆತಾ ಇತ್ತಾ? ಸರ್, ಜಾಸ್ತಿ ಓದೋಕೆ ಆಸಕ್ತಿ ಇತ್ತು. ಮನೇಲಿ ಬಡತನ ಇದ್ರದ ಕಾರಣದಿಂದ ನಾನು ಓದೋಕ್ಕಾಗಲಿಲ್ಲ. ಮನೇಲಿ ತೊಂದರೆ ಆದ ಕಾರಣದಿಂದ ಸ್ಕೂಲ್ ಬಿಡಿಸ್ಬಿಟ್ರು ನಮಗೆ. ನೀವು ತುಂಬ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದು ಎಷ್ಟನೇ ವಯಸ್ಸಿನಲ್ಲಿ ಆಗರೆ? ಸರ್, ನಾವು ಸ್ಕೂಲ್ ಬಿಟ್ಟಮೇಲೆ ಕೃಷಿನೀಯ ಹಸು ಮೇಯಿಸೋದು, ದನ ಮೇಯಿಸೋದು ಇದೇ ಥರ ಬಂದು ನಾವು ಒಂದು ಸ್ವಲ್ಪ ದಿನ ಸ್ವಲ್ಪ ಹಣಕಾಸು ತೊಂದರೆ ಆಗ್ತು. ನಾವು ಫ್ಯಾಕ್ಟ್ರಿಗೆಲ್ಲ ಹೋದು, ಅಲ್ಲೆಲ್ಲ ಫ್ಯಾಕ್ಟ್ರಿಲಿ 8-9 ವರ್ಷ ಡ್ಯೂಟಿ ಮಾಡಿದ್ವು. ಡ್ಯೂಟಿ ಮಾಡಿದ್ಮೇಲೆ ನಮ್ಮ ತಂದೆಯವರೆಲ್ಲ ಸೇರಿ ವಿಭಾಗ ಮಾಡಿದ್ರು. ವಿಭಾಗ ಮಾಡಿದ್ಮೇಲೆ ನಮ್ಗೆ ಒಂದು ಅಣ್ಣ ತಮ್ಮಿದ್ರು 3 ಜನದಿಂದ ಒಂದು 3 ಎಕರೆ ಜಮೀನು ಸಿಕ್ತು. ಜಮೀನು ಸಿಕ್ಕಿದಾಗ ನಾನು ದುಡಿಮೆ ಮಾಡಿ ಒಂದು 6 ಬೋರ್ 6 ಹೊಡಿಸ್ತೀವಿ ಸಹ. 6 ಬೋರಲ್ಲೇ 4 ಬೋರ್ ಫೈಲ್ ಆಗೋದ. 2 ಬೋರ್ ಆಯಿತು. 2 ಬೋರಲ್ಲಿ 1 ಇಂಚ್ ನೀರು ಬರ್ತಾ 3 HP ಮೋಟ್ರ್ ಬಿಟ್ಕೊಂಡಿದ್ದು. ಮೋಟ್ರ್ ಬಿಟ್ಕೊಂಡು 8 ವರ್ಷ ಆಯಿತು ನಾನು ಪಂಪ್ ಸೆಟ್ ಮಾಡಿಸಿ. ನಮ್ಮ ತಂದೆ ತೀರ್ಕೊಂಡ್ಮೇಲೆ 8 ವರ್ಷ ಆಯಿತು. 8 ವರ್ಷದಿಂದ ನಾನು 1 ಬೋರ್ ಹೊಡೆಸಿ 1 ಇಂಚ್ ನೀರಲ್ಲಿ ನಾನು ಕೃಷಿ ಮಾಡಬೇಕು, ಏನಾರ ಮಾಡಿ ನಾನು ಕೃಷಿಯಿಂದ ಮುಂದೆ ಬರಬೇಕು ಅಂದ್ಬಿಟ್ಟು ನಾನು ಆಸಕ್ತಿ ಮಾಡಿ ನಮ್ಮ ಮನೆಯವರೆಲ್ಲ ಸ್ವಲ್ಪ ಇದಾಯಿತು. ಮಾಡಿದ್ಮೇಲೆ ನಾವು ಫಸ್ಟು ಸ್ವಲ್ಪ ಟೊಮೊಟೊ ಬೆಳೆದು, ಹಂಗೆ ಬಾಳೆ ಬೆಳೆದು, ಅವೆಲ್ಲ ಕೆಮಿಕಲ್ಲು ಅದು ಯೂಸ್ ಮಾಡಿ ಮಾಡಿ ನಮಗೆ ಸ್ವಲ್ಪ ದೇಹಕ್ಕೆ ಒಂದು ಸ್ವಲ್ಪ ಆರೋಗ್ಯ ಹಾನಿಕರ ಆಯಿತು. ಆ ಕಾರಣದಿಂದ ನಮ್ಗೆ ಬಂದಾಗ ತೆಂಗು, ಮಾವು, ಸೋಟ ಹಾಕೊಂಡು ಮಾಡಬೇಕು, ಸಮಗ್ರವಾಗಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ನನ್ನ ಸ್ವಂತ ಬುದ್ಧಿಯಿಂದ ನಾನು ಮಾಡ್ಕೊಂಡು ನರ್ಸರಿ ಮಾಡಿದೆ. ನರ್ಸರಿಯಿಂದ ರೇಷ್ಮೆ ಬಂದು ರೇಷ್ಮೆ ತೆಂಗು ಹಾಕಿದೆ, ಮಾವು ಹಾಕಿದೆ, ನಾನು ಬಂಡೂರು ಕುರಿ ಮಾಡಿದೆ. ಸಮಗ್ರವಾಗಿ ನಮ್ಮ ಪ್ರತಿ ನಿತ್ಯ ದಿನ ಕಾಸು, ದಿನದ ಕಾಸು, ವಾರದ ಕಾಸು, ತಿಂಗಳ ಕಾಸು, 3 ತಿಂಗಳಿಗೆ, 6 ತಿಂಗಳಿಗೆ ಈ ರೀತಿ ನಾನು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಈಗ ಒಂದು ಮಟ್ಟಕ್ಕೆ ಬಂದು ಆ 3 ಎಕರೆದಲ್ಲಿ ಸಮಗ್ರವಾಗಿ ಇವತ್ತು ಹಣಕಾಸು ತೊಂದರೆ ಇಲ್ಲ, ಯಾವುದಕ್ಕೂ ತೊಂದರೆ ಇಲ್ಲ ರೀತಿಲಿ ನಾನು ಇವತ್ತು ಸಂಸಾರ ಕೊಂಡು ಜೀವನ ಸಾಗಿಸ್ಕೊ ಹೋಗ್ತಾ ಇದ್ದೀನಿ. ಈಗ ನಿಮಗೇನು ಬಂತು ನಿಮ್ಮ ಪಾಲಿಗೆ? ಆ ಕೃಷಿ ಭೂಮಿಯಲ್ಲಿ ಏನು ಬೆಳೀತಾ ಇದ್ರು, ಯಾರು ಮಾಡ್ತಾ ಇದ್ರು ಮುಂಚೆ? ಮುಂಚೆ ನಮ್ಮ ತಂದೆ ಮಾಡ್ತಾ ಇದ್ರು ಸರ್. ಒಣ ಭೂಮಿಲಿ ಹುರುಳಿ, ಜೋಳ, ಕಡ್ಲೆಕಾಯಿ, ಹತ್ತಿ ಈ ರೀತಿ ಬೆಳೆ ಬೆಳೀತಾ ಇದ್ರು. ನೀರಾವರಿ ವ್ಯವಸಾಯ ಮಾಡಿರಲಿಲ್ಲ ಅವಾಗ. ನಾನು ತಕ್ಕೊಂಡು ನೀರಾವರಿ ಮಾಡಿಸಿ ಅವ್ರ ಪಕ್ಕದಲ್ಲಿ 1 ಎಕರೆ ಜಮೀನು ತಗೊಂಡದು, ಅದರಲ್ಲೇ ಸಂಪಾದನೆ ಮಾಡಿ 1 ಎಕರೆ ಜಮೀನು ತಗೊಂಡದು. ಈಗ ಖುಷಿ ಅನಿಸುತ್ತೆ ನಿಮಗೆ? ಈಗ ಖುಷಿ ಅನಿಸುತ್ತೆ. ಈಗ ಮನೆಯೂ ಕಟ್ಸಿವಿ, ಅಲ್ಲೇ ತೋಟದ ಮನೇಲಿ ಹೊಸದಾಗಿ ಅಲ್ಲೇ ಸಂಸಾರ ಇದ್ದೀವಿ. ತೋಟದ ಮನೆ ಕಟ್ಸಿವಿ, ಕುರಿ ಇದು ಮಾಡಿಸಿದ್ದೀವಿ ಸಿಂಪಲ್ಲಾಗಿ, ರೇಷ್ಮೆ ಮನೆಯೂ ಮಾಡಿಸಿವಿ. ಅದರಲ್ಲೇ ಸಂಪಾದನೆ ಮಾಡಿ ಟ್ಯಾಕ್ಟ್ರು, ಟಿಲ್ಲರು, ಪ್ರತಿಯೊಂದು ನಾವು ಆಟೋ ಎಲ್ಲನೂ ಅದರಲ್ಲೇ ಭೂಮಿಲೇ, ನಾವು ಕೃಷಿ ಭೂಮಿಲೇ ಖುಷಿಯಿಂದ ಮಾಡ್ಕೋಬೋತಾ ಇದ್ದೀವಿ. ಅಂದರೆ ಫ್ಯಾಕ್ಟ್ರಿ ಕೆಲಸ ಬಿಟ್ಟಮೇಲೆ ನೀವು ಬಾಳೆ ಕೃಷಿ ಶುರು ಮಾಡಿದ್ರಿ, ಸ್ವಲ್ಪ ರಾಸಾಯನಿಕಗಳ ಬಳಕೆಯಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಆರ್ಗಾನಿಕ್ ಬಂದ್ಬಿಟ್ಟು ಈಗ ಜೀವಾಮೃತ, ಎರೆಹುಳನ ಗೊಬ್ಬರ, ಡಿಕಾಂಪೋಸ್ಟು, ಈ ಥರ ನಮ್ಮ ಕುರಿ ಗೊಬ್ಬರ, ಹಸುನ ಗೊಬ್ಬರ ಈ ರೀತಿ ಮಾಡಿ ನಮ್ಮ ಜಮೀನಿಗೆ ಕೆಮಿಕಲ್ಲು ಇನ್ನೇನು 8 ವರ್ಷ ಆಯಿತು. 8 ವರ್ಷದಿಂದ ನಾನು ಕಡ್ಡಾಯವಾಗಿ ಕೆಮಿಕಲ್ ನಿಲ್ಲಿಸ್ಬಿಟ್ಟಿದ್ದೀನಿ. ತುಂಬಾ ಖುಷಿಯಾಗಿರೋ ವಿಷಯ ಅಂದ್ರೆ ಕುಮಾರಸ್ವಾಮಿ ಅವರೇ, ನೀವು ಹೇಳಿದ್ದು ನಮ್ ದಿನಾಗ್ಲೂ ಹೆಚ್ಚು ಕಡಿಮೆ ಕಾಸ್ ನೋಡ್ತೀನಿ ಅಂತ ಹೇಳಿದ್ದು. ದಿನದ ಲೆಕ್ಕದಲ್ಲಿ, ವಾರದ ಲೆಕ್ಕದಲ್ಲಿ, ತಿಂಗಳ ಲೆಕ್ಕದಲ್ಲಿ, ವರ್ಷದ ಲೆಕ್ಕದಲ್ಲಿ, ಆರು ತಿಂಗಳಿಗೊಂದ್ಸರಿ ಕಾಸ್ ನೋಡ್ತಾ ಇದ್ದೀರಿ ಅಂತ. ಇದು ರೈತರಿಗೆ ಧೈರ್ಯವನ್ನ ಕೊಡುತ್ತೆ. ಹೇಳಿ, ನಿಮ್ಗೆ ತುಂಬಾ ಇಷ್ಟಪಟ್ಟು ಅಥವಾ ತುಂಬಾ ಯಶಸ್ವಿ ಆಗಿದ್ದು ಯಾವ್ದು, ರೇಷ್ಮೆನಾ ಅಥವಾ ಈ ಒಂದು ಬಂಡೂರು ಕುರಿ ಸಾಕಾಣಿಕೆನಾ, ಹೆಂಗೆ? ಸರ್, ನಾನು ಫಸ್ಟ್ ಓಂ ಪ್ರಥಮ ನರ್ಸರಿ ಆದ್ಮೇಲೆ 4 ವರ್ಷದಿಂದ ರೇಷ್ಮೆ, ಅದು ಪ್ರತಿ ತಿಂಗಳು ನಮ್ಗೆ ದುಡ್ಡು ಕಾಣ್ತಾ ಇರ್ತೀನಿ. ನರ್ಸರಿಲಿ ಡೈಲಿ ಕಾಣ್ತಾ ಇರ್ತೀನಿ. ಹಸುನಲ್ಲಿ ಪ್ರತಿನಿತ್ಯ ವಾರಕ್ಕೊಂದ್ಸರಿ ಕಾಣ್ತಾ ಇದ್ದೀನಿ. ಸಪೋಟಲ್ಲಿ 6 ತಿಂಗಳಿಗೊಂದ್ಸರಿ ಕಾಣ್ತೀವಿ. ಮಾವಿನಲ್ಲಿ ವರ್ಷಕ್ಕೊಂದ್ಸರಿ ಬರ್ತಾ, ನೇರಳಲ್ಲಿ ವರ್ಷಕ್ಕೊಂದ್ಸರಿ ಬರ್ತಾ, ತೆಂಗಿನಕಾಯಿನಲ್ಲಿ 4 ತಿಂಗಳಿಗೊಂದ್ಸರಿ ಬರ್ತಾ. ನಮ್ಗೆ ಯಾವುದೂ ಇದಿಲ್ಲ, ಎಲ್ಲ ಖುಷಿಯಿಂದ ಮಾಡ್ತೀವಿ, ಎಲ್ಲ ಸಮಗ್ರವಾಗಿ ನಮ್ಗೆ ಹಣ ಸಿಗುತ್ತೆ, ಅದು ಯಾವುದಕ್ಕೂ ತೊಂದರೆ ಇಲ್ಲ. ಈಗ ಸಸ್ಯ ಕ್ಷೇತ್ರ ನರ್ಸರಿ ಮಾಡಿದ ಮೊದಲು ನೀವು? ನರ್ಸರಿ ಮಾಡಿ ಇನ್ನು 7 ವರ್ಷ ಆಯ್ತು ಸರ್. ಕುಮಾರಸ್ವಾಮಿ ಅವರು ಹೇಳಿ, ಈಗ ನೀವು ಹೇಳಿದ್ರಿ ಪ್ರತಿಯೊಂದರಲ್ಲೂ ಹಣ ಕಾಣೋದಕ್ಕೆ ಅವಕಾಶ ಇದೆ, ನಾವು ಎಷ್ಟು ಮಟ್ಟಿಗೆ ಮಾಡ್ತೀವಿ ಅಂತ. ವಾರದ ಅಂತರದಲ್ಲಿ, ತಿಂಗಳ ಅಂತರದಲ್ಲಿ, ವರ್ಷದ ಅಂತರದಲ್ಲಿ ಕಾಸು ಬರುತ್ತೆ, ಸರಿಯಾಗಿ ನಿರ್ವಹಣೆ ಮಾಡಬೇಕು. ಈಗ ಮೊದಲಿಂದ ಶುರು ಮಾಡೋಣ. ನರ್ಸರಿ ಒಳ್ಳೆ ಚೆನ್ನಾಗಿ ನಿರ್ವಹಣೆ ಆಗಬೇಕು ಅಂದರೆ ಯಾವ ರೀತಿ ಪ್ರಯತ್ನಗಳಾಗಬೇಕು, ನೀವು ಮಾಡೋದು ಹೆಂಗೆ, ಯಾವ ರೀತಿ ನಿಮಗೆ ಅಲ್ಲಿ ಆದಾಯ ಬರ್ತಾ ಇದೆ? ಸರ್, ನಮ್ದು 2 ಲಕ್ಷ ನರ್ಸರಿ ಪೈರು ಓಡಿಸ್ತಾ ಇದ್ದೀವಿ ತಿಂಗಳಿಗೆ. ಅದರಿಂದ ನಮ್ಮ ಮನೆಯವರು ಇದ್ರದ್ರಿಂದ ಜೊತೆಲಿ ಒಂದು ಪಾಲಿ ಹೌಸ್ ಮಾಡಿದೀರಾ? ಇಲ್ಲ ಸರ್, ಮಾಮೂಲಿ ಸೈಡ್ ನೆಟ್ಟೆ, ಸ್ವಂತ ಕಾಸಲೇ ಮಾಡ್ಕೊಂಡಿರೋದು. ನಾವೇನು ಲೋನ್ ತಗೊಂಡಿಲ್ಲ, ಸಬ್ಸಿಡಿ ತಗೊಂಡಿಲ್ಲ. ಹೆಂಗ್ ಶುರು ಮಾಡಿದ್ರಿ ಅದನ್ನ? ಸರ್, ಫಸ್ಟ್ ಒಂದು 10,000 ನಾನು ಮಾಡಲೇಬೇಕು, ಒಂದು 10,000 ನರ್ಸರಿನ ಅಂದ್ಬಿಟ್ಟು 10,000 ಮಾಡಿದ್ವಿ ಸರ್. 10,000 20,000 ಮಾಡ್ಕೊಂಡು, 20,000 50,000 ಮಾಡ್ಕೊಂಡು, 50,000 1 ಲಕ್ಷಕ್ಕೆ ಮಾಡಿದ್ವಿ. ಈಗ 2 ಲಕ್ಷ ಪೈರು ಡೆಮಂಟು ಮಾಡ್ಕೊಂಡಿವಿ. ಅಕ್ಕಪಕ್ಕದ ರೈತರೆಲ್ಲ ನಮ್ಮ ತನಕ ಚೆನ್ನಾಗಿ ಪೈರು ಕೊಡ್ತಾರೆ, ಚೆನ್ನಾಗಿ ಒಂದು ಒಳ್ಳೆ ಬೇ ಸೀಡ್ಸ್ ತಂದು ಈ ಥರ ಅಂದ್ಬಿಟ್ಟು ನಮ್ಗೆ ಜಾಸ್ತಿ ಆರ್ಡರ್ ಸಿಗೋದ್ರಿಂದ ನಮ್ಮ ಫ್ಯಾಮಿಲಿ ಜೊತೆಲ್ಲ ಒಂದು ಲೇಬರ್ ಕರ್ಕೊಂಡು ಅದ್ರ ಜೊತೆ ನರ್ಸರಿ ಮಾಡ್ಕೋತೀನಿ. ಈಗ ಶೇಡ್ ಮಾಡ್ಕೊಂಡಿದ್ದೀರಿ, ಸೈಡ್ ನೆಟ್ ಸರ್. ರೈತರು ಬಂದು ಕೇಳ್ತಾರೆ ಅದೇನ್ ತರಕಾರಿ ಬೆಳೆನಾ ಅಥವಾ ಹೆಂಗೆ? ಎಲ್ಲ ತರಕಾರಿ ಆಗಲಿ, ಬಾಳೆ ಬಂದ್ಬಿಟ್ಟು ಇದು ಜ್ಯೂಸ್ ಗಿಡ, ಪಪ್ಪಾಯಿ ಗಿಡ, ಟೊಮಾಟೊ, ಮೆಣಸಿ, ಕಲ್ಲಂಗಡಿ, ಎಲ್ಲ ತರಕಾರಿ, ವೆಜಿಟೇಬಲ್ ಎಲ್ಲಾನು ನಾವು ಆರ್ಡರ್ ಕೊಟ್ಟು. ಏನೇನು ಡಿಮ್ಯಾಂಡ್ ಇರುತ್ತೆ ಅದೆಲ್ಲ ಇರುತ್ತೆ, ಎಲ್ಲ ಇರುತ್ತೆ ಸರ್. ಈ ಅಡಿಕೆ, ತೆಂಗು ಇವುಗಳ? ಇಲ್ಲ ಸರ್, ತೆಂಗು ಅಡಿಕೆ ಇಲ್ಲ. ಆ ನರ್ಸರಿ ಎಲ್ಲ ನಮ್ದು. ಹೇಳಿ, ಇದು ಹೆಂಗೆ, ಯಾವ ಥರ ಕೆಲಸಗಳಾಗುತ್ತೆ ಅಲ್ಲಿ, ಹೆಂಗೆ ಲಾಭದಾಯಕ ನಿಮಗೆ? ಸರ್, ನಮ್ಗೆ ನಮ್ಮ ಖರ್ಚು ಇರ್ತಕ್ಕೆಲ್ಲ ತಿಂಗಳಿಗೆ ಒಂದು 25,000 ಸೇವ್ ಆಯ್ತು ಸರ್. ನಮ್ಗೆ ಏನೆಲ್ಲ ಹಾಕ್ತೀರಿ ಬೀಜದ ಜೊತೆ? ಬೀಜದ ಜೊತೆ ಕೊಕೊಫೀಟ್ ಹಾಕ್ತೀನಿ. ಕೊಕೊಫೀಟ್ ಹಾಕಿ ಟ್ರೈಗಳಿಗೆ ಕೊಕೊಫೀಟ್ ಹಾಕಿ ಒಂದು ವಾರ ಮಡಗಿರ್ತೀನಿ. ಅದ್ರ ಮೊಳಕೆ ಬಂದ್ಮೇಲೆ ಆ ಗಿಡ ಕೊಂಡೋಗಿ ನಾವು ನರ್ಸರಿ ಒಳಕ್ಕೆ ಮಾಡಿ ಗಿಡ ಕೊಂಡು 20 ದಿನ 25 ದಿನ ಅದು ಯಾವ ವೆರೈಟಿ ಯಾವ ಟೈಮ್ ತಗತ್ತ ಆ ಟೈಮ್ ನಾವು ಗಿಡ ಡೆಲಿವರಿ ಕೊಡ್ತೀನಿ. ನೀರು ಹೆಂಗೆ ಅಲ್ಲಿ ಹನಿ ನೀರಾವರಿ? ಇಲ್ಲ ಸರ್, ಅದು ಮಾಮೂಲಿ ಇದರಲ್ಲಿ ಬೆಳೆಯೋದು, ಸ್ಪ್ರೇ ನೀರೆಲ್ಲ ಸ್ಪ್ರೇ. ನೀರು ಸ್ಪ್ರೇ ಮಾಡ್ಕೊಂಡು ನೀರು ಸ್ಪ್ರೇ ಡೈಲಿ ಬೇಸಿಗೆ ಆದ್ರೆ 2 ಸರಿ ಕೊಡ್ತೀನಿ, ಮಳೆಗಾಲ ಆದ್ರೆ 1 ಸರಿ ಕೊಡ್ತೀನಿ. ಅದು ಆರ್ಡರ್ ಇದ್ದಂಗೆ ಮಾಡೋದು? ಆರ್ಡರ್ ಬರ್ತಾ ಇರ್ತೇವೆ ಸರ್. ನಾವು ಉಯ್ಯಕ್ಕೆ ಮುಂಚೆ ಆರ್ಡರ್ ಕೊಡ್ತಾ ಇರ್ತಾರೆ. ಹೆಂಗೆ ಗುಣಮಟ್ಟ ಕಾಪಾಡಬೇಕಾದ್ರೆ ಏನ್ ಮಾಡ್ಬೇಕು ಸರ್? ನಾವು ಗುಣಮಟ್ಟ ಕಾಪಾಡ್ಬೇಕಾದ್ರೆ ನಂಬರ್ ಮೇನ್ ಕೊಕೊಫಿಟ್ಟು ಇಂಪಾರ್ಟೆಂಟು. ಯಾವುದು ಚೆನ್ನಾಗಿ ಬೈಲರ್ ಆಗಿ ಕೊಕೊಫಿಟ್ ಇರುತ್ತೆ ಅದ್ರ ರೋಗ ನಿರೋಧಕ ಶಕ್ತಿ ಕಮ್ಮಿಗಿರುತ್ತೆ. ಅದ್ರಲ್ಲಿ ತಗೊಂಬಂದು ಹೋದಾಗ ನಮ್ಮ ಸೈಡ್ ನೆಟ್ಟು ನಟ್ ಚೆನ್ನಾಗಿರ್ಬೇಕು, ಅಕ್ಕಪಕ್ಕ ವಾತಾವರಣ ಚೆನ್ನಾಗಿರ್ಬೇಕು. ಹಂಗಾದ್ರೆ ನಮ್ಮ ಗಿಡಗಳಿಗೆ ಯಾವುದೇ ರೋಗಗಳು ನಿರೋಧಕ ಬರೋದಿಲ್ಲ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಬಿಸಿಲು ಬರಬೇಕು, ಬಿಸಿಲು ಬರ್ತದೆ, ಬಿಸಿಲು 90% ಬಿಸಿಲು ಇರಲೇಬೇಕು. ಅದರಿಂದ ನಟ್ಟಿನ ಮೇಲೆ ಹೋಗುತ್ತೆ, ನೆಟ್ಟು 50% ನೆಟ್ ತಕೊಂಡ್ರೆ ಬಿಸಿಲು ಚೆನ್ನಾಗಿ ಬೀಳುತ್ತೆ, ಗಿಡಗಳು ಆರೋಗ್ಯವಾಗಿ ಸ್ಟೆಮ್ ಬರ್ತಾವೆ. ಎಷ್ಟು ಬಂಡವಾಳ ಹಾಕಿದ್ರಿ ಅದಕ್ಕೆ ನೀವು? ನಾವು ಸರ್, ನಾವು ಬಂಡವಾಳ ಅಂದ್ರೆ ಅಂತಂದು ಹೋಗಿರೋದು ಸರ್. ಅದು 10,000 ಮಾಡಿದಾಗ ನಾವು ಸ್ವಂತ ಮಾಡ್ಕೊಂಡು ಇವತ್ತು ಮಾಡಿಸ್ತೀನಿ, ಇವತ್ತಿನ ಖರ್ಚು 3 ಲಕ್ಷ ರೂಪಾಯಿ ಆಗುತ್ತೆ. ನಾವು ನಮ್ಮ ಕಮ್ಮಿ ಬಡ್ಜೆಟ್ ಇಲ್ಲಿ ನಾವೇ ದುಡಿಮೆ ಮಾಡಿ ನಾವೇ ಪೈಪ್ ಹಾಕೊಂಡು ನಾವೇ ಮಾಡ್ಕೊಂಡು ಸ್ವಂತವಾಗಿ. ಅದು ನಿಮಗೆ ಒಳ್ಳೆ ಲಾಭ ಆದ ಸರ್. ಸೀಸನ್ ಅಲ್ಲಿ ಎಲ್ಲ ಹೇಳ್ತಾರೆ, ಎನಿ ಟೈಮ್ ಸೀಸನ್ ಇರುತ್ತೆ ಸರ್. ನಮ್ಗೆ ಹೂ ಗಿಡಗಳು, ತರಕಾರಿ ಗಿಡ, ಹೂ ಗಿಡ ಇಲ್ಲ, ತರಕಾರಿ, ಜ್ಯೂಸ್ ಗಿಡ, ಪಪ್ಪಾಯಿ ಗಿಡ ಇವೆಲ್ಲ ಕೊಡ್ತೀನಿ. ಸುಮಾರು ಜನ ಬಂದು ತಗೊಂಡು ತಗೋತಾರೆ, ನಾವೇ ಡೆಲಿವರಿ ಕೊಡ್ತೀವಿ, ಸ್ವಂತ ಆಟೋ ಅದ, ರೈತರಿಗೆ ತಗೊಂಡು ಗಿಡ ಕೊಡ್ತೀನಿ. ಇದಾಯ್ತು. ಇನ್ನು ರೇಷ್ಮೆ, ರೇಷ್ಮೆ ಕೃಷಿ ಹೆಂಗೆ ನಿಮ್ ಗಮನ ಸೆಳೆದಿದ್ದು? ಸರ್, ನಾವು ರೇಷ್ಮೆ ಕೃಷಿ ಹಾಕಿದಾಗ ನಮ್ಮ ಮಾವರ ಜಮೀನಲ್ಲಿ ಹಾಕಿದ್ರು, ನಮ್ಮ ನಾಕಿ ಅಂತ ಹಿಂಸೆ ಮಾಡಿದ್ರು. ನಾವು ಮುಂದೆ ಮೂಲತಃ ನಮ್ಮ ತಂದೆ ಕಾಲದಿಂದ ರೇಷ್ಮೆ ಜಾಸ್ತಿ ಬೇಯಿಸ್ತಾ ಇದ್ದು, ಅಂದ್ರೆ ನಾವು ಲೋಕಲ್ ಕಡ್ಡಿಲಿ ಸಾಲ್ ಕಡ್ಡಿ ಪದ್ಧತಿ ಮಾಡ್ತಾ ಇದ್ದು. ಆಗ ನಮ್ಮ ನಂಜನಗೂಡ ಜೆಡಿ ಅವ್ರು ಬಂದು ಕಡ್ಡಿ ಹಾಕಿ ನೀವು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳೋಣ. ಆಯ್ತು ಸರ್, ಅಂದ್ರೆ 10 ಅಡಿ 10 ಅಡಿಗೆ ಹಾಕ್ತೀನಿ ಅಂದ್ರೆ 10 ಅಡಿ 10 ಅಡಿಗೆ ಹಾಕೋದು ನಿನ್ ಗಡ್ಡಿ ಗಿಟ್ಟಿಸಲ್ಲಪ್ಪ, ನಿಮ್ಗೆ ಯಾರು ಮರಿ ಮೀಸಕ್ಕಾಗಲ್ಲ, ನೀನು 6 4 ಹಾಕು ಅಂತಂದ್ರು. ಆಯ್ತು ಸರ್ ಅಂದ್ಬಿಟ್ಟು ಅವ್ರು ಕಳಿಸ್ಬಿಟ್ಟು ನಾನು 8 9 ಕಡ್ಡಿ ಹಾಕಿದ್ವಿ. ಅಲ್ಲಿ 350 ಗಿಡ ಇಡ್ತು ನಮ್ಮ ಜಮೀನು. ಒಂದು 30 ಕುಂಟೆ ಹಾಕಿದ್ದೀನಿ, 350 ಗಿಡ ಇಡ್ತು. 350 ಗಿಡಕ್ಕೆ ನೀನು ಮನೆ ಬಿಲ್ ಮಾಡೋಕ್ಕೆ ಬರಲ್ವಲ್ಲ, ಹೆಂಗೆ ಮಾಡೋಕ್ಕದ್ದು, ಏನು ಇಷ್ಟು ಕಡ್ಡಿ ಹಾಕೊಂಡು ಯಾವ ಮರಿ ಮೇಸಿ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ಮಾಡ್ತೀನಿ ಅಂತಂದ್ಬಿಟ್ಟು ನೀವು ಒಂದು ವರ್ಷ ಕಳೆದು ಬನ್ನಿ ನಮ್ಮ ತೋಟಕ್ಕೆ, ಆಮೇಲೆ ನಾನು ನೋಡಿದ್ರೆ ಅಂತಂದು. ಅದರಂತೆ ಬಂದ್ವಿ, ಈಗ ಒಂದು ವರ್ಷ ಕಳೆದು ಬಂದರು 300 ಗಿಡಕ್ಕೆ ನಂದು 100 ಮರಿ ಮೇಯ್ತದ, 150 300 ಗಿಡಕ್ಕೆ 200 ಮರಿ ಮೇಯ್ತದ ನಮ್ದು ಆಲ್ರೆಡಿ 3ನೇ ವರ್ಷದ ಕಡ್ಡಿ. ಈಗ ಸುಮಾರು ಜನ ರೈತರು ಬಂದು ಇದೇ ಥರ ಮಾಡ್ಬೇಕು ಅಂದ್ರೆ ನಮ್ಮ ತೋಟಕ್ಕೆ ಸುಮಾರು ದಿನಕ್ಕೆ 3 ದಿನಕ್ಕೆ ಒಂದು ವಾರಕ್ಕೆ ಒಂದ್ಸರಿ ಭೇಟಿ ಮಾಡಿ ನೋಡ್ಕೊ ಹೋಯ್ತವ್ರು ರೈತರು. ಅದರಿಂದ ನಮ್ಗೆ 30 ಕುಂಟ ಜಮೀನಲ್ಲಿ ತಿಂಗ ಒಂದು 15 ಕುಂಟ್ಗೆ 50,000 ರೂಪಾಯಿ ಸಿಗುತ್ತೆ. 15 ಕುಂಟ್ಗೆ 50,000, ತಿಂಗಳಿಗೆ 50,000 ರೂಪಾಯಿ ನಮ್ಗೆ ಬ್ಯಾಚಲ್ಲಿ ಸಿಗ್ತಾರೆ ರೇಷ್ಮೆಲಿ. ಅಂದರೆ ಹಂಗೆ ಮಾಡಬೇಕು ಅಂತ ನಿಮಗೊಂಥರ ಕಾನ್ಫಿಡೆನ್ಸ್ ಇತ್ತು? ಹಾಂ, ನಾನು ಮಾಡಲೇಬೇಕು. ನಾನು ಯಾರ ಹತ್ರನೂ ಹೋಗಿ ಕೇಳಿಲ್ಲ ಸರ್, ಎಲ್ಲೂ ಗೈಡೆನ್ಸ್ ನೋಡಿಲ್ಲ. ನಾನು ಈಗ ಅವ್ರು ಹೇಳಿದ್ದೆ ಬೇರೆ, ನೀವು ಮಾಡಿದ್ದೆ ಬೇರೆ. ಯಾಕೆ ಸರ್? ಅದು ನಮ್ಗೆ ನೀರು ಕಮ್ಮಿ ಇತ್ತು. ನಂದು 1 ಇಂಚ್ ನೀರು, 3 HP ಮೋಟ್ರು. 3 HP ಮೋಟ್ರ್ 3 ಎಕರೆ ಮೇಂಟೈನ್ ಮಾಡೋಕ್ಕಲ್ವಲ್ಲ. ಸಾಲ್ಗಡ್ಡಿ ಆದರೆ ಪ್ರತಿ ನಿಂತ ನಾವು ದಿನ ನೀರು ಕೊಡ್ಬೇಕು. ಮರಗಡ್ಡಿ ಪದ್ಧತಿ ಮಾಡ್ಕೊಬಿಟ್ರೆ ಒಂದು ವಾರ ಇದಕ್ಕೆ ಕೊಡ್ಬೋದು, ಒಂದು ವಾರ ತೋಟಕ್ಕೆ ಕೊಡ್ಬೋದು, ಈ ನರ್ಸರಿಗೆ ಬೇಕಲ್ಲ. ಅದರಿಂದ ನಾನು ಈ ರೀತಿ ಮಾಡ್ಕೊಂಡು ಹೆಂಗೆ ಅಂದ್ಬಿಟ್ಟು ನನ್ನ ಹಿಡಿದಲ್ಲಿ ನಾನೇ ಮಾಡ್ಕೊಂಡದಕ್ಕೆ ಈಗ 10-6 ಜನ ರೈತರು ಅದನ್ನೇ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಆಲ್ರೆಡಿ, ಮರಗಡ್ಡಿ ಪದ್ಧತಿನೇ ಮಾಡ್ತಾರೆ. ಹಂಗಾಗಿ ನಿಮಗೆ ನಿಮ್ಮ ಅಗತ್ಯ ಏನಿದೆ ಅಷ್ಟು ಮೇವು ಸಿಗುತ್ತೆ. ಹುಳುಗಳಿಗೆ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ ಅಂದರೆ? 10 ಬೆಳೆ ಮೇಯಿಸ್ತೀವಿ ಸರ್. ಮತ್ತೆ ಈ ಸೋಂಕು ನಿವಾರಣೆ ಎಲ್ಲ ಯಾವ ಥರ ಮಾಡ್ತೀರಿ? ಸೋಂಕು ನಿರ್ವಹಣೆ ಸರ್, ನಾವು ಡೆಕಲು ಅಸ್ತ್ರವೆಲ್ಲ ಮನೆ ಹೊಡ್ಕೋತೀವಿ. ಅಲ್ಲಿ 10 ದಿನ ಗ್ಯಾಪ್ ಇರುತ್ತೆ. ಗೂಡು ಕೊಟ್ಮೇಟ್ ಕಡ್ಡಿ ಕ್ಲೀನ್ ಮಾಡ್ಬಿಟ್ಟು ಒಂದು 3 ಔಷಧಿ ಹೊಡೆದ್ಬಿಟ್ರೆ ಡೆಕಲು ಅಸ್ತ್ರ ಇದು ಕೊಡ್ತಿರ್ತಾರೆ ನಮ್ಗೆ. ಸುಣ್ಣ ತಿಳಿ ನೀರು ಹೊಡೋದು ನಮ್ಗೆ ಅಷ್ಟೇ ಸಾಕು. ಮನೇನ ಗಲೀಜು ಮಾಡ್ಕೊಂಡಿರಲ್ಲ, ತೋಟನೂ ಗಲೀಜಿರಲ್ಲ. ಕೆಳಗಡೆ ಬಂಡೂರು ಕುರಿ ಮೇಯ್ಕತ್ತವ, ಸೊಪ್ಪು ಏನಿದ್ರು ಕೆಳಗಡೆ ಮೇವೆಲ್ಲವೇ ಮರಿಗಳು ಮೇಯ್ತವ. ಅದರಿಂದ ನಮ್ಮ ತೋಟನೂ ಗಲೀಜಾಗಿರಲ್ಲ, ಮನೆಯೂ ಗಲೀಜಾಗಿರಲ್ಲ. ಈಗ ಅದಕ್ಕೆ ಒಂದು ಬೇರೆ ಮನೆ ಕಟ್ಟಿದ್ದೀರಾ ಅಲ್ವಾ? ಮನೆ ಕಟ್ಟಿದ್ದೀನಿ ಸರ್. ಅದಕ್ಕೆ ಏನಾದ್ರು ಸಹಾಯಧನ ಸಿಗ್ತಾ? ಅದು ಸರ್, ನಂದು 50-54 ಕಡೆ ಕಟ್ತೀವಿ. 3 ಲಕ್ಷ ರೂಪಾಯಿ ಸರ್ಕಾರದಿಂದ ಸಹಾಯಧನ ಬಂತು. ಎಷ್ಟು ಮರಿ ಮೇಯಿಸ್ಬೋದು ಅದರಲ್ಲಿ? 200 ಮರಿ ಮೇಯಿಸ್ಬೋದು ಸರ್. ನೀವು 100 ಮಾಡ್ತೀರಾ? 100 ಮಾಡ್ತೀವಿ. 200 ಮೇಯಿಸ್ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. 3 ತಿಂಗಳ ಗಂಟ ಕಾಯ್ಬೇಕಲ್ಲ ದುಡ್ಡು. ಈಗ ಒಂದು ಬ್ಯಾಚ್ ಹೊಂಟೋಗ್ಬಿಟ್ರೆ ಇನ್ನು 3 ತಿಂಗಳ ಗಂಟ ನಮ್ಗೆ ಕಾಸಿರಲ್ಲ. ಈ ಬ್ಯಾಚ್ ಆಕಸ್ಮಿಕ ಮರಿ ಪ್ರಾಬ್ಲಮ್ ಮಳೆಗೆಲ್ಲ ಹಿಡ್ಕೊಂಡು ಹಾಲು ತೊಂಟ ಬಂದ್ಬಿಟ್ರು ನೆಕ್ಸ್ಟ್ ಬ್ಯಾಚ್ ಅಲ್ಲ ನಮ್ಗೆ ಕಾಸಾಗುತ್ತೆ. ಈಗ ಒಂದ್ಸರಿ 200 ಮೂಟ ತಂದು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡೋಕೆ ಹೋಯ್ತು ಅಂದ್ರೆ ಅಕಸ್ಮಾತ್ ಆ ಬ್ಯಾಚ್ ಮರಿ ಹೊಂಟೋಗ್ಬಿಟ್ಟಾನಿ. ಹೊಂಟೋದಾಗ ನಾನು 3 ತಿಂಗಳ ಕಾಯ್ಬೇಕು ನಾನು ಮರಿ ತರ್ಬೇಕಾರೆ. ಅಂದ್ಕೊಂಡು 3 ತಿಂಗಳು ನಮ್ಗೆ ಕಾಸಿರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅಕಸ್ಮಾತ್ ಈ ಬ್ಯಾಚ್ ಹೋದ್ರೆ ನೆಕ್ಸ್ಟ್ ಬ್ಯಾಚ್ ಅಲ್ಲ ದುಡ್ಡು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು 2 ಬ್ಯಾಚ್ ಮಾಡ್ಕೊಂಡಿನಿ. ಆಮೇಲೆ ನಮ್ಮ ಫ್ಯಾಮಿಲಿಗೆ ಆಗೋಷ್ಟು ನಮ್ಮ ಕೆಲಸ ಮಾಡ್ಕೊಂಡಿದ್ದೀವಿ. 2 ಬ್ಯಾಚ್ ಅಂದರೆ ಆ ಮನೆಯಲ್ಲೇ? ಆಮೇಲೆ 2 ಬ್ಯಾಚ್ ಅಲ್ಲೇ 2 ಭಾಗ ಮಾಡ್ಕೊಂಡಿದ್ದೀರಾ? ಇಲ್ಲ, ಒಂದೇ ಭಾಗ ಒಂದೇ ರ್ಯಾಂಕ್ ಒಂದು ಸೈಡು. ಅದರಿಂದ ಗಾಳಿ ವಾತಾವರಣ ಚೆನ್ನಾಗಿ ಬರ್ತಲ್ಲ, ಅದನ್ನ ರೋಗ ಇರಲ್ಲ. ಇನ್ನೊಂದ್ಸಲ ಮಾಡುವ ಇನ್ನೊಂದ್ ಕಡೆ ಮಾಡೋದ? ಇಲ್ಲ, ಒಂದೇ ರ್ಯಾಕ್ ಮಾಡಿರೋದು ನಾನು. ಒಂದೇ ರ್ಯಾಂಕ್ ಅಲ್ಲಿ 100 ಮೇಯ್ತಾ ಅದು ಸಾಕು ಅಂತ? ನೀವು ಸಾಕು ಅಂತ. ನಮ್ಮ ಕೆಲಸಕ್ಕೆ ನಮ್ಮ ಮನೆಯವ್ರಿಗೆ ನಮ್ಗೆ ಆಗ್ಬೇಕು ಅಷ್ಟೇ. ಹೊರಗಡೆ ಅಕಸ್ಮಾತ್ ಲೇಬರ್ ಬರ್ನಿಲ್ಲ, ನಾವೇ ಮಾಡ್ಕೊಳ್ಳೋ ಅಂತ ಪದ್ಧತಿ ಮಾಡ್ತೀವಿ. ಈಗ ಈ ಸೊಪ್ಪೇನು ಬೆಳಿತೀರಾ ನೀವು, ಅದು ಎಷ್ಟಕ್ಕೆ ಸಾಕಾಗತ್ತೆ? 100 ಮರಿಗೆ ಇನ್ನೂ ಜಾಸ್ತಿ ಆಗುತ್ತಾ? ಇನ್ನೆಷ್ಟು ಬರೋ ವರ್ಷದಿಂದ 100-150 ಮೇಯ್ತ ಸರ್. ಈ 3ನೇ ವರ್ಷ 100 ಮೇಯ್ದ, 4ನೇ ವರ್ಷಕ್ಕೆ ಮರ ಇನ್ನೂ ದಪ್ಪ ಆದಾಗ ಒಂದು ಗಿಡಕ್ಕೆ ಒಂದು ಮೊಟ್ಟ ಮೇಗುತ್ತೆ. 2 ವರ್ಷ ಕಳೆದ್ರೆ ಆತರ ಎಷ್ಟು ಉತ್ಪಾದನೆ ಆಗ್ತಾ ಇದೆ ನೋಡ್ಕೊಂಡು ನೀವು ಮಾಡ್ತಾ ಇದ್ರಿ. ಈಗ ಎಷ್ಟು ಅಂದ್ರೆ ಈಗ ನಮ್ಮ 4 ವರ್ಷ ತುಂಬಿದ ಮೇಲೆ 350 ಗಿಡ ಅದ, 350 ಮೊಟ್ಟನೆ ಮೇಯ್ತ. ಅದು ಇನ್ನೊಂದು ವರ್ಷ ಬೇಕು. ಆಗ ಇನ್ನೊಂದು ಮನೆ ಕಟ್ಟಬೇಕು. ಅದೇ ಮನೆಯಲ್ಲಿ ಇನ್ನೊಂದು ರ್ಯಾಂಕ್ ಮಾಡ್ಸ್ಕೊತೀನಿ ಸರ್, ಸೈಡಲ್ಲಿ. ಆಗ 150-150 2 ಬ್ಯಾಚ್ ಮಾಡ್ಕೊತೀವಿ. ಆ ಥರ ಮಾಡ್ಬೋದು? ಆ ಥರ ಮಾಡ್ಕೊತೀವಿ. ಮನೆ ಒಂದೇ ಸಾಕು, ಬ್ಯಾಚ್ ಜಾಸ್ತಿ ಮೊಟ್ಟ ತಂದಾಗ ಇನ್ನೊಂದು ರ್ಯಾಂಕ್ ಮಾಡಿಸ್ಬೇಕು. ಈಗ ನೀವು ಕೃಷಿ ಕುಟುಂಬದಿಂದ ಬಂದಿದ್ರು, ಯಾವುದೋ ಒಂದು ಉದ್ಯೋಗಕ್ಕೆ ಹೋದ್ರಿ, ಅಲ್ಲಿ ಎಷ್ಟೋ ವರ್ಷ ಸಂಪಾದನೆ ಏನೂ ಆಗದೆ ಬಂದ್ರಿ, ಈಗ ಏಕದಮ್ ಇದೆಲ್ಲ ಮಾಡ್ಬೇಕು ಅಂದಾಗ ಏನ ತರಬೇತಿ ಏನಾದ್ರು ತಗೊಂಡ್ರ? ಎಲ್ಲೂ ತರಬೇತಿ ಅನುಭವ ಹೆಂಗೆ ನೋಡಿ ನೋಡಿ ಕಲ್ತಿದ್ದ? ನಾವು ಸ್ವಂತ ನೋಡ್ಕೊಳ್ತೀವಿ ಸರ್, ಎಲ್ಲೂ ತರಬೇತಿ ಕಲ್ತೀವಿ. ಯಾವುದೇ ಇಲಾಖೆ ಎಲ್ಲೂ ಹೋಗಿ ನಾನು ಗೈಡೆನ್ಸ್ ಎಲ್ಲೂ ಕೇಳಿಲ್ಲ, ನಾನು ಸ್ವಂತ ಅನುಭವದಿಂದ ಮಾಡ್ಕೊಂತೀನಿ. ಈ ತೆಂಗಿನ ಗಿಡ ಎಲ್ಲ ಯಾರು ಹಾಕಿದ್ದು? ನಾನೇ ಹಾಕೋದು ಸರ್. ನಾನೇ ಹಾಕುದು ಏನಿರಲಿಲ್ಲ. ಹಾಂ, ಏನಿರಲಿಲ್ಲ. ತೆಂಗು ಮಾವು ಸಪ್ಪೆ ಎಲ್ಲ ನಾನೇ ಹಾಕೋದು ಸರ್. ಈಗ ಇನ್ನು 8 ವರ್ಷ ಆಯಿತು ಹಾಕಿ. ಬೋರ್ ಹಾಕಿಸ್ತು, ಒಂದು ವರ್ಷಕ್ಕೆ ತೆಂಗು ಮಾವು ಸಪೋಟೋ ನಿಂಬೆ ನೀರುಳ್ಳಿ ಸಮಗ್ರವಾಗಿ ಮಾಡಬೇಕು ಅನ್ನೋದು ಒಂದು ನಾನು ಅದಕ್ಕೆ ಮನೇನೆ ಬಿಟ್ಬಿಟ್ಟು ನಾವು ಜಮೀನಲ್ಲೇ ವಾಸ ಇದ್ಬಿಡಿ ಸರ್. ಈಗ ಚಿಕ್ಕ ಮಕ್ಕಳು ಕಟ್ಕೊಂಡು, ನಾವು ಗಂಡ ಹೆಂಡ್ತಿ ಚಿಕ್ಕ ಮಕ್ಕಳು ಜಮೀನಲ್ಲೇ ವಾಸ. ಮಕ್ಕಳು ವಯಸ್ಸಿಗ? ಮಕ್ಕಳು ಒಬ್ಬನಿಗೆ 7 ವರ್ಷ, ಒಬ್ಬನಿಗೆ 5 ವರ್ಷ. ನೀವು ನಿಮ್ಮ ಮನೆಯವ್ರು ಇಬ್ಬರು ಕೆಲಸ? ಹಾಂ, ಕೆಲಸ ಮಾಡ್ತೀನಿ. ಈ ರೇಷ್ಮೆ ಕೃಷಿ ಲಾಭದಾಯಕವಾಗಬೇಕು, ವರ್ಷಕ್ಕೆ 10 ಬೆಳೆ ಆರಾಮಾಗಿ ನಾವು ತಗೋಬೇಕು ಅಂದರೆ ಯಾವೆಲ್ಲ ಅಂಶಗಳ ಕಡೆ ಗಮನ ಕೊಡಬೇಕು ಸರ? ಮೇನು ಮನ ಶುದ್ಧವಾಗಿರ್ಬೇಕು, ಮೇನ್ ತೋಟ ಶುದ್ಧವಾಗಿರ್ಬೇಕು. ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹೊಡೆದು ನೀಟಾಗಿ ನೀರು ಕೊಟ್ಕೊಂಡ್ರೆ ನಮ್ಗೆ ಬೆಳೆ ಸಾಕಾಗಷ್ಟು ಸೊಪ್ಪು ನಮ್ಗೆ ಅಲ್ಲೇ ಉತ್ಪತ್ತಿ ಆಗುತ್ತೆ. ನಾವಿಲ್ಲಿ ಗೊಬ್ಬರನೂ ಕೊಡದೆ ನೀರನ್ನೂ ಹಾಯಿಸ್ತೀವಿ, ನಾವು ಮರಿ ಸಾಲ್ಟೇಜ್ ಅಂದ್ರೆ ನಾವು ಬೇರೆ ಕಡೆ ಹೋಗಿ ತಂದು ಹಾಕ್ತೀವಿ, ನಮ್ಮ ಹಣ ವೇಸ್ಟ್ ಆಯ್ತು, ಕೆಲಸ ವೇಸ್ಟ್ ಆಯ್ತು. ಅದರಿಂದ ಮೇನ್ ತೋಟ ನಾವು ಮೇನ್ ತೋಟ ಇಟ್ಟಿನ ತೋಟ ಚೆನ್ನಾಗಿ ಇಟ್ಕೋಬೇಕು. ಇಟ್ಕೋಬೇಕು. ಹಂಗೆ ಇಟ್ಕೋಬೇಕಾದ್ರೆ ಗೊಬ್ಬರ ಕೊಡು, ವರ್ಷಕ್ಕೆ ಎಡ್ಕಿತ್ತೆ ಗೊಬ್ಬರ ಕಡಿಬೇಕು. ವರ್ಷಕ್ಕೆ ಎಡ್ಕಿತ್ತೆ ಕೊಡುಗೆ ಗೊಬ್ಬರ ಹಾಕ್ಬೇಕು. ಈಗ ನಮ್ಮ ಹತ್ರ ಕುರಿ ಗೊಬ್ಬರ ಅದ, ಎರೆಹುಳಿನ ಗೊಬ್ಬರ ಅದ, ಜೀವಮೃತ ಅದ, ಇಷ್ಟು ನಾವು ಕಾಪಾಡ್ಕೋದು ಬೆಳೆ. ಪ್ರತಿ ಬೆಳೆ ನಾವು ಅಷ್ಟ ಇಪ್ಪನೇರಳಿಗೆ ಹಾಕದ ಇಪ್ಪನೇರಳಿಗೆ ಹಾಕದು ಇದು ಮಾತ್ರ ಇಪ್ಪನೇರಳ ಕಡ್ಡಿ ಪಿಕ್ಕನ ತೆಂಗಿನ ತೋಟಕ್ಕೆ ಹಾಕ್ತೀನಿ. ಈ ಗೊಬ್ಬರ ಅಲ್ಲಿಗೆ ಹಾಕ್ತೀನಿ, ನಮ್ಮ ಸ್ವಂತ ಗೊಬ್ಬರನ ಇಪ್ಪನೇರಳಿಗೆ ಹಾಕ. ಈಗ ಮರಿ ಮೇಯ್ದಿದ್ದು ಉಳಿದಿದ್ದು ಅದೆಲ್ಲ ತೆಂಗಿನ ತೋಟ, ತೆಂಗಿನ ತೋಟ, ತೆಂಗಿನ ತೋಟ ಹಾಕ. ಇಲ್ಲಿ ಅಲ್ಲ ಇಲ್ಲ ಆಗ್ತಾವ ಅಂದ್ರೆ ರೋಗ ನಮ್ಗೆ ಇಲ್ಲಿ ಅಂಟುಗತ್ತಲ್ಲ, ಈ ಮನೆಗೆ ವಾಪಸ್ ಬರ್ತಲ್ಲ. ಅದರಿಂದ ಕೆಳಗಡೆ ತೆಂಗಿನ ತೋಟಕ್ಕೆ ಹಾಕತ್ತೀವಿ ಕಡ್ಡಿ, ಅದನ್ನೆಲ್ಲ ಗುಂಡಿ ಸಿಸ್ಟಮ್ ಮಾಡ್ಕೊಂಡು ಟ್ರಂಚ್ ಮಾಡಲ್ಲ ಹಾಕೊಂಡು ಅಲ್ಲೇ ಗೆದ್ದು ಡಿಕಂಪೋಸ್ ಹಾಕಿ ತೋಟಕ್ಕೆ ಹಾಕತ್ತೀವಿ. ಇನ್ನು ಕುರಿ ಸಾಕಾಣಿಕೆ ಶುರು ಮಾಡಿದ್ರಿ? ಹಾಂ. ಎಷ್ಟು ಕುರಿಯಿಂದ ಶುರು ಮಾಡಿದ್ರಿ? ಸರ್, ನಾವು ಒಂದು 6 ಕುರಿ ತಕೊಂಬಂದಿದ್ದು. ಏನು ಏನು ಕಾಸು ಕೊಟ್ಟಿದ್ದು? ಅದು 6 ಕುರಿಯಿಂದ 120,000 ರೂಪಾಯಿ ಆಗಿತ್ತು ಸರ್ ಬಂಡವಾಳ ಹಾಕಿದ್ದು. ತೆನೆ ಕುರಿಗಳು ತಗೊಂಬಂದಿದ್ದು ಓರ್ December 26 ತಾರೀಕಲ್ಲಿ ತಕೊಂಬಂದಿದ್ದು. ಈಗ ನಾ 2 ಮರಿ ಕೊಟ್ಬಿಟ್ಟಿ ಸರ್, ಅದರಲ್ಲಿ ಈಗ 16-17 ಮರಿ ಆಯ್ತು. ಈಗ 2 ಮರಿ ಕೊಟ್ಟು ಇದರ 19 ಮರಿ ಆಗೋದು, ಈಗ 17 ಮರಿ ಆಗದ. 25,000 ರೂಪಾಯಿ ನಮ್ಗೆ ಆಲ್ರೆಡಿ ಹಣ ಬಂತು ಅದರಲ್ಲಿ. ಇನ್ನು 100,000 ರೂಪಾಯಿ ಅಲ್ಲಿ ನಮ್ಮ ಕುರಿಗೆ ಬಂಡವಾಳ ಹಾಕಿದ್ದೀನಿ. ಸ್ವಂತ ನಾನೇ ಒಂದು ಚಿಕ್ಕದಾಗ ಒಂದು ಸೆಡ್ ಮಾಡ್ಕೊಂಡು ಆ ಅಟ್ಟ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ನಾನು. ನನ್ನ ಸ್ವಂತ ಒಂದು ಅಡ್ಕ ಅಚ್ಚ ಮಾಡ್ಕೊಂಡು ಮಾಡ್ಕೊಂಡಿದ್ದೆ. ಇವಾಗ ಮರಿ ಜಾಸ್ತಿ ಆಯ್ತಲ್ಲ, ಡೆವಲಪ್ಮೆಂಟ್ ಆಯಿತು, ಮರಿ ನಮ್ಗೆ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಾಗ ಏನು ಮಾಡಿದೆ, ಇವಾಗ ಜಸ್ಟ್ ಈಗ ಒಂದು 15 ದಿನದಲ್ಲಿ 100,000 ಖರ್ಚು ಮಾಡಿ ಸೆಡ್ ಮಾಡಿಸ್ತಿದ್ದು. ಇನ್ನೂ ಹೈಟ್ ಮಾಡಿ ಆ ಅಟ್ಟನ ರಂಗ ಸಮುದ್ರ ರಮೇಶ್ ಅಂತ ಸರ್ ಅಂತಿದ್ರು, ಸುತ್ತೂರಲ್ಲಿ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ರು. ಅಲ್ಲಿ ಬಂದವ್ರು ಟ್ರೈನಿಂಗ್ ತಗೊಂಡಾಗ ಅವರು ಅಟ್ಟ ಸಿಸ್ಟಮ್ ಮಾಡಿ ಮರಿಗ ಅಂತ ಹೇಳಂಗಂಡ ನಾನು ಯಾವ ರೀತಿ ಇದ್ದು ಅಂದ್ಬಿಟ್ಟು ಬೇರೆ ಕಡೆ ಅವರೇ ಕರ್ಕೊಂಡು ತೋರಿಸ್ತರು ರಂಗ ಸಮುದ್ರದಲ್ಲಿ. ಆ ರೀತಿ ಮಾಡಿಸಿ ಅಂತ ನಾನು ಎಲ್ಲೂ ನೋಡಿಲ್ಲ, ನನ್ನ ಸ್ವಂತ ಬುದ್ಧಿಯಿಂದ ಚಿಕ್ಕದಾಗ ಒಂದು ಅಟ್ಟ ಮಾಡ್ಕೊಂಡಿದ್ದೆ. 4 ಅಡಿ ಹೈಟ್ ಮಾಡ್ಕೊಂಡು ಹಂಗೆ ಪಟ್ಟಿ ಹೊಡ್ಕೊಂಡು ಮೇಲ್ಗಡೆ ಹಸ್ಕೊಳ್ಳೋದು ಗೊಬ್ಬರ ಈ ಥರ ಮಾಡಿದೆ. ಅದು ಈಗ ಅವ್ರಿಗೆ ಹೇಳಿದ್ಮೇಲೆ ಈಗ 100,000 ಖರ್ಚು ಮಾಡಿ ಸೆಡ್ ಮಾಡಿಸಿ ಸೈ, ಒಂದು 30 ಕುರಿ ಮಡಿಗ್ಬೋದು ಅದರಲ್ಲಿ. ಈಗ ಆಲ್ರೆಡಿ ನಾನು ಈಗ 17-18 ಮರಿ ಆಯ್ತು. ಈಗ 2 ಮರಿ ಕೊಟ್ಟು 100,000 ರೂಪಾಯಿ ಬಂಡವಾಳ ಅದ. ಒಂದು ವರ್ಷದಿಂದ 18 ಮರಿ ನಮ್ಮ ಜಮೀನಿಲ್ಲ, ಮುಂದಿನ ವರ್ಷ ಹೊತ್ತಿಗೆ ಬಂದ್ಬಿಡುತ್ತೆ. ಈಗ ಮಾರು ಈಗ ಆಲ್ರೆಡಿ 4 ಟಗ್ರ ಹೊಸ ಕೊಟ್ಟರೆ ಈಗ ಒಂದು 50,000 ರೂಪಾಯಿ ಸಿಗುತ್ತೆ. ಇನ್ನೊಂದು 50,000 ರೂಪಾಯಿ ಅಲ್ಲಿ ಬಂಡವಾಳ ಇರುತ್ತೆ, ಇನ್ನೂ 15-16 ಮರಿ ಉಳ್ಕೊಂಡಿರ್ತಾವೆ. ಅದು ನಾವು ಅತಿ ದೊಡ್ಡದಾಗೋ ಕೈ ಸುಟ್ಕೊಳ್ಳೋಕ್ಕಿಂತ ಸ್ಮಾಲ್ ಆಗಿ ಚಿಕ್ಕದಾಗಿ ಮಾಡ್ಕೊಂಡು ಹೋಗಿ. ಅವುಗಳಿಗೆಲ್ಲ ಮೇವೆಲ್ಲ ನೀವೇ ಬೆಳಿತೀರ ಸರ್? ನಮ್ಮ ತೋಟದಲ್ಲಿ ಮೇಯ್ತವ. ನಾವು ಒಂದಷ್ಟು ಉರುಳಿ, ಮುಸುನ್ ಜೋಳ, ನುಚ್ಚು ಇದನ್ನೆಲ್ಲ ಒಂದಷ್ಟು ಮಾಡಿ ಮಡಿಕೊಂಡ್ವಿ ನಮ್ಮ ಜಮೀನಿನಲ್ಲಿ. ಒಂದು ಬೆಳಗ್ಗೆ 8 ಗಂಟೆ ಬಿಡ್ತೀವಿ, 11 ಗಂಟೆ ತಂದು ಬಿಟ್ಬಿಡ್ತೀವಿ ತೋಟದಲ್ಲಿ. ಹೊರಗಡೆ ಮೇಯಿಸ್ಕೊಬಂದು ಪುನಃ ತೋಟದಲ್ಲಿ ಇರ್ತಾವೆ. ತೋಟದಲ್ಲಿ ಮೇಯಿಸ ಕಾಳು ಕಡ್ಡಿ ಬಿತ್ತೀವಿ, ಶೆಣಬು ಉಳ್ಳಿ ಇಂತೆಲ್ಲ ನಮ್ಮ ತೋಟಕ್ಕೆ ಬಿತ್ತೀವಲ್ಲ ಅಲ್ಲೇ ಇಪ್ಪನೆಲ್ಲ ತೋಟದೊಳಗೆಲ್ಲ ಮೇಯ್ತಾವೆ ಸರ್. ಸುಮ್ಮನೆ ಒಂದು ರೌಂಡ್ ವಾಕ್ ಮಾಡಿಸ್ಕೊಬತ್ತೀನಿ ಫ್ರೀ ಇದ್ದಾಗ, ಇಲ್ಲ ತೋಟದೊಳಗೆ ಇರ್ತಾವೆ. ಸಾಯಂಕಾಲ ಆಯ್ತವ್ರ ತಿಂಡಿ ತಿನ್ಕೊಂಡು ಅಟ್ಟ ಮೇಲೆ ಹತ್ಕೋತಾವೆ. ಅದೊಂದು ಟೈಮು ಅದು ನಮ್ಗೇನಾದ್ರೂ ಮರಿ ಅವಶ್ಯಕತೆ ನಮ್ಗೇನಾದ್ರೂ 1 ರೂಪಾಯಿ ಖರ್ಚಿಲ್ಲ ಸರ್, ಖರ್ಚಿಲ್ಲದೆ ನಮ್ಮ ಬಂಡವಾಳ ಆಗಂಥದ್ದು. ನಮ್ಮ ಜಮೀನಲ್ಲಿ ವೇಸ್ಟ್ ಆದಂಥ ಮೇವನ್ನು ಮೇಯ್ತವ, ನಾವು ಅಲ್ಲಿಗೆ ಗೊಬ್ಬರ ಆಗ್ತವೆ, ಅಲ್ಲಿಗೆ ಇಕ್ಕಾಯ್ತವೆ. ಅದರಿಂದ ನಮ್ಗೆ ತೋಟನೂ ಇಂಪ್ರೂವ್ ಆಯ್ತು, ಮರಿನೂ ಇಂಪ್ರೂವ್ ಆಯ್ತು. ಏನು ಅಟ್ಟಣಿಗೆ ಥರ ನೀವು ಮಾಡಿದ್ದೀರಿ, ಅದ್ರ ಕೆಳಗಡೆ ಕೆಲವರು ಕೋಳಿನೂ ಸಾಕ್ತಾರೆ ಸರ್? ಕೋಳಿ ಸಾಕೋದು ಸಹ ಕೋಳಿಗೆ ಅಲ್ಲಿ ಮೇವಿರಲ್ಲ, ಅಟ್ಟ ಬೇರೆ ಪಿಕ್ಕಲ್ಲಿ ಏನು ತಿಂತವ. ಈಗ ನಾವು ಪಿಸ್ ಮಾಡಿದ್ವಿ ಸರ್, ಪಿಸ್ ಬಿಟ್ಟಿವಿ ಕೃಷಿ ಹೊಂಡಕ್ಕೆ. ಆ ಪಿಸ್ಸಿನ ಮೇಲೆ ಈಗ ನಾವು ಕೋಳಿ ಸಾಕಣೆ ಮಾಡಬೇಕು. ಕೋಳಿಗೆ ಪಿಸ್ಗಾಗುತ್ತ, ಈ ಕುರಿಗೆ ಕೋಳಿಗಾಗಲ್ಲ. ಅದರಿಂದ ಅದು ಡೆವಲಪ್ಮೆಂಟ್ ಬರಲ್ಲ ಕೋಳಿ. ಈಗ ಮೀನು ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಾ? ಹಾಂ, ಮೀನು ಬಿಟ್ಟಿದ್ದೀನಿ ಸರ್. ಎಷ್ಟು ಮೀನು ಇದೆ ಸುಮಾರು? ಅಲ್ಲೊಂದು 1,000 ಇದೆ ಸರ್. ಹೋದ ಸರಿ ಬಿಟ್ಟಿದ್ದು, ಹೋದ ಸರಿ ಒಂದು 30,000 ರೂಪಾಯಿ ಸಿಕ್ಕಿತ್ತು ನಮ್ಗೆ. ಅದಕ್ಕೆ ಹೆಂಗೆ ಖರ್ಚು ವೆಚ್ಚ? ಅದೇನಿಲ್ಲ ಸರ್, ವೇಸ್ಟೇಜು ರಾಗಿ ಹಾಕ್ತೀನಿ, ರಾಗಿ ಕಟ್ಬಿಡ್ತೀನಿ, ಮಿಕ್ಕದ ರೈಸ್ ಎಲ್ಲ ಹಾಕ್ತೀನಿ, ಇದು ಸಗಣಿ ಇಡ್ತೀನಿ, ಅದರಲ್ಲಿ ಅದು ತಿಂದು ದಪ್ಪಾಗುತ್ತೆ. ಯಾವುದು ಜಾತಿ ಇದು? ಕಾಟ್ಲ ಕಾಮನ್ ಕರ್ಪು. ಅದಕ್ಕೆ ಹೆಂಗೆ ಮಾರುಕಟ್ಟೆ ವ್ಯವಸ್ಥೆ? ಸರ್, ಮಾರುಕಟ್ಟೆ ಏನಲ್ಲ ಸರ್, ಅಲ್ಲಿ ನಾವು ನೀರ್ಗೆ ಒಂದು 2-3 ನೀರನ್ನೆಲ್ಲ ಖಾಲಿ ಮಾಡಿಬಿಟ್ಟು ಬಂದ್ರೆ ಅವರೇ ಬಂದು ಹಿಡ್ಕೊಂಡು ಹೋಗಿ ನಮ್ಗೆ ತಂದು ತಂದು ಕೊಡ್ತಾರೆ, ಮಾರ್ಬಿಟ್ಟು ತೂಕ ಮಾಡ್ಕೊಂಡು. ಅಲ್ಲ, ಈ ಪಕ್ಷಿ ಗಿಕ್ಷಿ ಎಲ್ಲ ಏನಿಲ್ಲ ಸರ್, ಏನು ಬರ್ತಾಯಿಲ್ಲ. ಏನು ಕವರ್ ಮಾಡಿದ್ದೀರ? ಕವರ್ ಮಾಡೀವಿ ಸುತ್ತ. ಈಗ ಅದ್ರ ಮೇಲೆ ನಾನು ಕೋಳಿಗೆ ಸಾಕಾಣಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡೀವಿ. ಕೋಳಿ ಸಾಕಾಣಿಕೆ ಮಾಡಿದ್ರೆ ಮೀನ್ಗಾಗುತ್ತೆ. ಮತ್ತು ತೋಟದಲ್ಲೆಲ್ಲ ಗೆದ್ದು ಗೆದ್ದು ಕೋಳಿ ತಿಂತವ, ಬಂದು ಅಲ್ಲಿ ಹತ್ಕೊಂಡಾಗ ಬೆಳಗು ಪಿಕ್ ಹಾಕಿದ್ದೆಲ್ಲ ಮೀನ್ಗಾಗುತ್ತೆ. ಅಂದರೆ ಒಂದಕ್ಕೊಂದು ಸಪೋರ್ಟ್ ಆಗ್ಬೇಕು. ಸಪೋರ್ಟ್ ಆಗ್ಬೇಕು. ನೀವು ಮಾತಾಡ್ತಾ ಹೇಳಿದ್ರಿ ಎರೆಹುಳು ತೊಟ್ಟಿ ಮಾಡಿದ್ದೀನಿ, ಆಮೇಲೆ ಈ ಗೋ ಮೂಲ ಗೊಬ್ಬರಗಳನ್ನೆಲ್ಲ ಮಾಡ್ಕೋತೀನಿ ಅಂತ, ಜೀವಾಮೃತ ಎಲ್ಲ, ಇದೆಲ್ಲ ಹೆಂಗೆ ಕಲ್ತಿದ್ದ ಅಥವಾ ನೋಡಿ? ಸರ್ ಸರ್, ನಮ್ಗೆ ಯಾರೋ ಒಬ್ರು ಬುಕ್ ಕೊಟ್ಟಿದ್ರು ಸುಭಾಷ್ ಪಾಳ್ಯ ಕರೆದು ಅಂತ. ಆ ಬುಕ್ಕಲ್ಲಿ ನೋಡ್ಬಿಟ್ಟು ಅದು ಕಡೆ ಒಡ ನಾನು ಎಬ್ಬೆವನ್ ಗಿಡ ಹಾಕಿದ್ದೀನಿ ಸುತ್ತ, ನುಗ್ಗೆ ಗಿಡ ಹಾಕಿದ್ದೀನಿ. ಈಗ ಆಲ್ರೆಡಿ ಒಂದು ನುಗ್ಗೆ ಗಿಡ 1,000 ರೂಪಾಯಿ ಕಾಯಿ ಬಿಡುತ್ತೆ. ಒಂದತ್ತು ನುಗ್ಗೆ ಗಿಡ ಹಾಕಿದ್ದೀನಿ, ಒಂದತ್ತು ಎಬ್ಬೆವನ್ ಗಿಡ ಹಾಕಿದ್ವಿ ಸುತ್ತ ಒಳಗಡೆ ತೋಟ. ಏನಕ್ಕೂ ಇದಕ್ಕದಕ್ಕೆ ತೊಂದರೆ ಆಗಬಾರ್ದು, ಈ ಗಿಡದಿಂದ ಆ ಗಿಡಕ್ಕೆ ತೊಂದರೆ ಆಗಬಾರ್ದು, ಆ ಗಿಡದಿಂದ ಆ ಗಿಡಕ್ಕೆ ತೊಂದರೆ ಆಗಬಾರ್ದು ರೀತಿಯಲ್ಲಿ ಮಾಡಿದ್ದೀವಿ ಅದನ್ನ. ಆಮೇಲೆ ನಾವು ಎರೆಹುಳನ ಗೊಬ್ಬರ ನಮ್ಮ ಸುಂದಿ ಅದ, ಕಸ ಕಡ್ಡಿ ಎಲ್ಲ ಅದನ್ನೇ ಮೇಯ್ತು, ಸೊಪ್ಪು ಗಿಪ್ಪು ಎಲ್ಲ ಹಾಕಿ ಗೊಬ್ಬರ ಮಾಡ್ಕೋತೀವಿ. ತೊಟ್ಟಿ ಮಾಡ್ಕೊಂಡಿದ್ದೀವಿ? ತೊಟ್ಟಿ ಮಾಡ್ಕೊಂಡಿದ್ದೀವಿ. ಕಾಂಕ್ರೀಟು? ಹಾಂ. ಎಷ್ಟು ದೊಡ್ಡದು ತೊಟ್ಟಿ ಅದು? ಇದು 4 ಅಡಿ ಆಗಲ್ಲ, 12 ಉದ್ದ ಆ ತರದ ಎರಡು ತೊಟ್ಟಿ ಮಾಡಿದೀವಿ. ಹಿರೇವಳಿ ಒಂದ್ ತೊಟ್ಟಿ ಎತ್ತದ ಮೇಲೆ ಇನ್ನೊಂದ್ ತೊಟ್ಟಿ ಒಂದ್ ಟ್ರ್ಯಾಕ್ಟರ್ ಆಗತ್ತೆ ಸರ್. ಒಂದ್ ತೊಟ್ಟಿಗೆ ಒಂದ್ ಟ್ರ್ಯಾಕ್ಟರ್ ಗೊಬ್ಬರ ಸಿಗುತ್ತೆ. ಎರೆ ಜಲಾನು ಮಾಡ್ತೀರಾ ಏನಾರು? ಎರೆ ಜಲ ಈಗ ಕಟ್ಸಕ್ ರೆಡಿ ಮಾಡಿದೀವಿ ಸರ್, ಪ್ಲಾನ್ ಮಾಡಿವಿ. ಅದು ಕಟ್ತಾ ಇದಾರೆ, ಕೆಲಸ ನಡೀತಾನೆ. ಎರೆ ಜಲ ಅಂದ್ರೆ ಸರ್ ಈಗ ನಮ್ಮ ಕೃಷಿ ಇಲಾಖೆಯಿಂದ ನಮ್ಗೆ ಪಡುಗೂರು ಕರ್ಕೋಗಿದ್ರು ಸರ್, ಪಡುಗೂರು ರಾಜಣ್ಣ ಅವ್ರ ಜಮೀನ್ಗೆ, ಅಲ್ಲಿ ಎರೆ ಜಲ ತೊಟ್ಟಿ ಮಾಡಿದ್ದಾರೆ. ಆ ರೀತಿ ಈಗ ಮೊನ್ನೆ ಹೋಗಿದ್ದೋ ಕೃಷಿ ಇಲಾಖೆಯಿಂದ ಆತ್ಮ ಯೋಜನೆಯಿಂದ ಸ್ಟೋರ್ ಕರ್ಕೊಯಿದ್ರು, ಅಲ್ಲಿ ಎರೆ ಜಲ ಮಾಡ್ರಲ್ಲ, ಅದರಿಂದ ಈಗ ನಾನು ಬಂದ ತಕ್ಷಣ ಅದು ತೊಟ್ಟಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸರ್. ಅದನ್ನು ಮಾಡಬೇಕು ಮಾಡಬೇಕು ಸರ್ ಅಂತ. ಅದು ನೀರನ್ನೆಲ್ಲ ತೆಗೆದು ಎರೆ ಜಲ ನೀರು ಗಿಡಗಳಿಗೆ ಹಾಕಿದ್ರೆ, ಈ ಮಾವಿನ ಗಿಡ ಸಪೋರ್ಟ್ ಆಗಿ ಬೆಟ್ಟ ಅವಕ್ಕೆಲ್ಲ ಹಾಕಿದ್ರೆ ಇನ್ನೂ ಉತ್ಕೃಷ್ಟವಾಗಿ ಕಾಯ್ಬಿಡ್ತಾವ ಅಂತ. ಆಮೇಲೆ ಜೇನು ಸಾಕಾಣಿಕೆ ಮಾಡಿದ್ದೀನಿ ಸರ್. ಜೇನು ಎಷ್ಟು ಪೆಟ್ಟಿಗೆ ಇದೆ? 5 ಪೆಟ್ಟಿಗೆ ಇದೆ ಸರ್. ಅದರಿಂದ ನಮ್ಗೆ ಏನು ಲಾಭ ಅಂದ್ರೆ ಸಹ ಪರಾಗಸ್ಪರಾಗ ಉಂಟಾಗಿ ತೋಟಗಾರಿಕೆ ನಮ್ಮ ನಮ್ಗೆ ನೋಡಿ ನೇರಳೆ ಹೋದ ಸರಿ ಸಕ್ಕತ್ತ ಬಿಟ್ಟಿತ್ತು ಜೇನಿರೋದ್ರಿಂದ. ನಾವು ಕೆಮಿಕಲ್ ಯೂಸ್ ಮಾಡಲ್ವಲ್ಲ, ಅದರಿಂದ ನಮ್ಗೆ ಮಾವಿನ ಗಿಡಗ, ತೆಂಗಿನ ಗಿಡಗ, ನಿಂಬೆ ಗಿಡ, ನಾವು ಇವೆಲ್ಲಕ್ಕೂ ನಮ್ಗೆ ಜೇನು 100% ನಮ್ಗೆ ಕಾಯಿ ಕಚ್ಚುತ್ತೆ, ಕಾಯಿ ಕಚ್ಚುತ್ತೆ. ಅದರಿಂದ ತುಂಬಾ ತುಂಬಾ ಲಾಭ ಸರ್ ಜೇನಿಂದ. ಈಗ ಜೇನು ಸಿಗ್ತಾ ಸ್ವಲ್ಪ ಜೇನು ತುಪ್ಪ ಅಳಿಸಿಲ್ಲ ಸರ್, ಈಗ ಅಲ್ಲಿ ಬರ್ಬೇಕು ಬತ್ತೀವಿ ಅಂತ ಹೇಳೋ ಜೇನು ತುಪ್ಪ ಅಳಿಸಕ. ಇನ್ನೂ ಒಂದು 10 ಪೆಟ್ಟಿ ಮಾಡ್ಬೇಕು ಅಂತ ತೋಟಗಾರಿಕೆಯಲ್ಲಿ ಹೇಳಿದ್ದೀನಿ. 20 ಪೆಟ್ಟಿ ಮಡಿಕೊಡಿ ನಮ್ಗೆ, ಇನ್ನೈದರ ಕೊಡಿ, ಒಟ್ಟು 10 ಪೆಟ್ಟಿ ಮಡಗಬೇಕು ಅಂತ ಹೇಳಿದೆ. ಈಗ ಕುಮಾರಸ್ವಾಮಿ ಅವರೇ, ಆದರೆ ನೀವು ಗೊಬ್ಬರ ಕೊಳ್ಳೋದು ಅಂದರೆ ಅದು ಸಾವಯವ ಗೊಬ್ಬರನ ರಾಸಾಯನಿಕ ಗೊಬ್ಬರನ? ನಾ ಯಾವ ಗೊಬ್ಬರನ ತಗೊಳ್ಳೋದು ಸರ್. ಗೊಬ್ಬರ ತೊಗೊಳೋದು ಬಿಟ್ಟು ಎಷ್ಟು ವರ್ಷ ಆಯ್ತು? ನಾನು 8 ವರ್ಷ ಆಯ್ತು ಸರ್ ಗೊಬ್ಬರ ತಗೊಳ್ಳೋದೇ ಇಲ್ಲ. ಒಂದು ಕೆಮಿಕಲ್ ಯೂಸ್ ಇಲ್ಲ, ಒಂದು ಗೊಬ್ಬರ ತಗೊಂಡಿಲ್ಲ 8 ವರ್ಷದಿಂದ. ಇಲ್ಲಿ ತ್ಯಾಜ್ಯ ಅಲ್ಲಿಗೆ ಹಾಕ ತಂದು ಇಲ್ಲಿಗೆ ಹಾಕ ಇಲ್ಲಿಗೆ ಹಾಕ. ಹಂಗಾಗಿ ಅದಕ್ಕೇನು ಖರ್ಚೆ ಆಗ್ತಿಲ್ಲ ಅಂತ? ಖರ್ಚಾಗದ ನಾವು ಬಿಡುವ ಟೈಮ್ಲಿ ಸೊಪ್ಪು ತರ್ಕೊಂಡ್ಬಂದು ಹಾಕ್ತೀನಿ, ತೆಂಗಿನ ಮರಗಳಿಗೆಲ್ಲ ಕುಯ್ಸ್ ಎಕ್ಕ ಸೊಪ್ಪು ಅಮ್ಮನ ಸೊಪ್ಪು ಅದು ಇದು ಎಲ್ಲ ಹಾಕ್ತೀನಿ. ಅದರಿಂದ ಸಹ ನಮ್ಗೆ ರೇಷ್ಮೆ ಕಡ್ಡಿನೆಲ್ಲ ಅಲ್ಲಿಗೆ ಹಾಕ್ತೀನಿ ತೋಟಕ್ಕೆ. ನಮ್ಮ ಕುರಿಗಳೆಲ್ಲ ಸಣ್ಣ ಗಂಟೆ ಇಕ್ಕ ಪಿಕ್ಕನೆಲ್ಲ 20 ರಾಶ್ಮಿ ಅದ ಎಲ್ಲ ಅಲ್ಲಿಗೆ ಬಿಡುತ್ತೆ. ಅದರಿಂದ ನಾವು ಸಹ ಕೆಮಿಕಲ್ ಗೊಬ್ಬರ ಮಾರಾಟ ಮಾಡುವಂಗಿಲ್ಲ. ಯಾವ್ದು ಸರ್? ಕುರಿ ಪಿಕ್ಕೆ ಎಲ್ಲ ಇಲ್ಲ ಸರ್, ನಮಗೆ ಬೇಕು ಸರ್, ನಮ್ಮ ತೋಟಕ್ಕೆ ಬೇಕು. ಇನ್ನು ಈ ತೋಟಗಾರಿಕೆ ಬೆಳೆಗಳು ತೆಂಗು ಮಾವು ಸಪೋಟ ಇವುಗಳ ನಿರ್ವಹಣೆ ಹೆಂಗೆ ಸರ್? ಮಾವು ಸಹ ವರ್ಷಕ್ಕೊಂದ್ಸರಿ ಸಿಗುತ್ತಾ ನಮ್ಗೆ, ಹೊರಗಡೆ ತಗೊಂಡೋಗಿ ಮಾರಾಗಿಲ್ಲ. ನಾವು ಇಲ್ಲಿ ಹಣ್ಣದ ಅಂದಾಗ ನಮ್ಮ ಜಮೀನಿಗೆ ಬಂದು ತಗೋತಾರೆ, ಔಷಧಿ ಹೊಡೆಯಲ್ವಲ್ಲ ನಾವು, ಕೆಮಿಕಲ್ ಹಾಕಲ್ಲ, ಔಷಧಿ ಹೊಡೆಯಲ್ಲ. ಸಪೋಟನ ಅಷ್ಟೇ, ವರ್ಷಕ್ಕೆ 2 ಕಿತ್ತೆ ಬರುತ್ತೆ ಸರ್. ಅದನ್ನು ಊರಲ್ಲೇ ಬಂದು KG ಲೆಕ್ಕದಲ್ಲಿ ಮನೆ ಜಮೀನಲ್ಲೇ ತಗೋತಾರೆ. ನೇರಳೆ ಹಣ್ಣು ಗಿಡನೇ ಮಾಡ್ಕೋತಾರೆ. ನಾವು ಇಲ್ಲಿ KG 100 ರೂಪಾಯಿನಂತೆ ಕುಯ್ದು ನಾವೇ ತೂಕ ಮಾಡ್ಕೊಟ್ಬಿಡ್ತೀವಿ, ತಗೊಂಡು ಮಾರ್ಕೋತಾರೆ ಅವರು. ತೆಂಗಿನ ಕಾಯಿ ಸಹ 4 ತಿಂಗಳು ಒಂದ್ಸರಿ ಕಿಳಿಸ್ತೀವಿ. ಇದೆಲ್ಲ ನಿಮಗೆ ಮಾಮೂಲಿ ನೀವು ಹೇಳ್ದಂಗೆ 3 ತಿಂಗಳು 6 ತಿಂಗಳಿಗೆ ಬರುತ್ತೆ. ಪ್ರತಿ ನಮ್ಗೇನು ಅದ್ರ ಹಣದ ಇದೇ ಇಲ್ಲ ಸರ್, ನಮ್ಗೆ ಕೊರತೆ ಇಲ್ಲ, ಆ ಮಟ್ಟಕ್ಕೆ ಜೀವನ ಮಾಡ್ತಾ. ಹಸು ಎಷ್ಟು ಸಾಕಿದಿರಿ? ಹಸು 2 ಸರ್. ಅದು ಹಾಲು? ಹಾಲು ಮನೆಗೆಲ್ಲ ಮಡಿಕೊತೀವಿ, ಡೈರಿಗೆ ಹಾಕಲ್ಲ. ಒಂದು ಸ್ವಲ್ಪ ಕುರಿ ಮರಿಗಳು ಕುಡಿಸ್ತೀವಿ, ನಮ್ಮ ಮಕ್ಳು ಮರಿಗೂ ನಮ್ಗೆಲ್ರಿಗೂ ಆಗುತ್ತೆ, ಡೈರಿಗೆ ಅಂತೂ ಹಾಕಲ್ಲ. ಮೊಸರು ಮಜ್ಜಿಗೆ ಚೆನ್ನಾಗಿ ತಿಂತೀವಿ, ದುಡಿಮೆ ಮಾಡ್ತೀವಿ ಸರ್. ಎಷ್ಟು ಗಂಟೆ ದುಡಿಮೆ ಮಾಡ್ತೀರಿ ದಿನಕ್ಕೆ? ನಮ್ಗೆ ಸಹ ನಿದ್ದೆ ಮಾಡೋದೇ 8 ಗಂಟೆ ನಮ್ಮದು ನೈಟಲ್ಲಿ, ಬೆಳಿಗ್ಗೆ 5 ವರೆಗೆ ಎದ್ರೆ ಸಹ ರಾತ್ರಿ 10 ಗಂಟೆ ನಮ್ಮ ಕೆಲಸ ಇದ್ದೇ ಇರ್ತಾವ. ಈಗ ಪಾಲ್ ಆದ್ರಲ್ಲ ಅಣ್ಣ ತಮ್ಮಂದ್ರೆ ಅವರು ಎಲ್ಲ ನಿಮ್ಮ ಕೃಷಿ ಮಾಡ್ತಾ ಇದಾರ ಹೆಂಗೆ? ಅವರು ಕೃಷಿ ಮಾಡ್ತಾವ್ರ ಸಹ, ಕೃಷಿ ಮಾಡಿ ಅವರು ಜಮೀನುಗಳೆಲ್ಲ ಮಾರ್ಕೊಂಡ್ರ. ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕಾರ ಅವ್ರು ಕೃಷಿಲೇ ಇದ್ರು, ನಾನು ಕಳಿಸ್ರು ಒಬ್ಬನ್ನ, ಖರ್ಚು ಮನೆ ಖರ್ಚು ದುಡ್ಡಲ್ಲಿ ನೀನು ಹೋಗಪ್ಪ ಫ್ಯಾಕ್ಟ್ರಿಗೆ ಅಂತ. ಅದು ಫ್ಯಾಕ್ಟ್ರಿಲಿ ದುಡ್ಡು ದುಡ್ಡು ಬಂದು ಏನೂ ಸಿಗ್ತಾರೆ ಗಂಡ. ಈಗ ಅವರು ನಾವು ಕೃಷಿ ಅವ್ನಿಗೆ ಏನು ಬರಲ್ಲ ಅಂತ ತಿಳ್ಕೊಂಡು ನಮಗೆ ಭಾಗ ಕೊಟ್ಟರು. ಈಗ ನಾವು ಕೃಷಿಯೆಲ್ಲ ಅವರು ಜಮೀನೆಲ್ಲ ಮಾರಾಕೊಂಡ್ರು, ನಾವು ಸ್ವಂತವಾಗಿ ಜಮೀನೆಲ್ಲ ನಾವೇ ತಕೊಂಡು ಇನ್ನೊಂದು ಎಕರೆ ಜಾಸ್ತಿ ಮಾಡಿದ್ರೆ ಗುತ್ತಿಗೆಗೂ ಒಂದಿಷ್ಟು ಮಾಡ್ತೀರಾ? ಇಲ್ಲ ಸರ್, ನಾವು ಗುತ್ತಿಗೆ ಮಾಡಕ್ಕೆ ಈ ನಮ್ಮ ಜಮೀನಲ್ಲೇ ಚಿನ್ನದ ಗಣಿ ಬಿಡ್ಬಿಟ್ಟು ಯಾಕೆ ಸರ್ ಬೇರೆ ಜಮೀನಿಗೆ ಹೋಗ್ಬೇಕು? ನಮ್ಮಲ್ಲೇ ಗಣಿ ಅದ, ಅಲ್ಲೇ ತೆಗೆದು ಕರಗಿಸ್ಕೋಬೇಕು ನಾವು. ಕರಗಿಸೋಕೆ ನಮ್ಮ ಟೈಮ್ ಇಲ್ಲ, ಇನ್ನೂ ಬೇರೆ ಗುತ್ತಿಗೆ ಜಮೀನು ಅದೇ ಅವಶ್ಯಕತೆ ಇಲ್ಲ ನಮ್ಗೆ. ಭಾರಿ ಒಳ್ಳೆ ಮಾತಾಡಿದ್ರಿ. ಚಿನ್ನದ ಗಣಿ ಮನೆ ಮುಂದೆನೆ ಇದೆ, ಮುಂದೆ ಗಣಿ ನಮ್ಮ ಹತ್ರನೇ ಇದೆ ಸರ್. ಗಣಿ ಕರಗಿಸ್ಕೊಂಡು ಊಟ ಮಾಡದೆ ಬೇರೆಯವ್ರ ಜಮೀನಿಗೆ ಹೋಗಿ ಗುತ್ತಿಗೆ ಮಾಡಿದ್ರೆ ಇನ್ನು ಜೀವಾಮೃತ ಎಲ್ಲ ಹೆಂಗ್ ತಯಾರು ಮಾಡ್ಕೊಳ್ತೀರಿ? ಸಗಣಿ ಗಂಜಲ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಏನಾದ್ರು ಔಷಧಿ ಗಿಸ್ತಿನ ಮಾಡ್ಕೋತೀರಾ ಹೆಂಗೆ? ಇಲ್ಲ ಸರ್, ಔಷಧಿ ಅಂದ್ರೆ ಸರ್ ನಮ್ಗೆ ಜೀವಾಮೃತ ಅಂದ್ರೆ ಮಾಮೂಲಿ ಮಾಡ್ಕೋತೀವಿ. ನಮ್ಗೆ ವಿಕ್ರಯ ಸಂಸ್ಥೆಯವರೊಬ್ರು ಬಂದು ಪರಿಚಯ ಮಾಡಿದ್ರು ಸರ್. ಅವರು ಒಂದು ಸ್ವಲ್ಪ ನಮ್ಗೆ ಕೈ ಜೋಡಿಸ್ತಾರೆ ಸರ್. ಈಗ ನೆಕ್ಸ್ಟ್ ಹೋದ ಮೀಟಿಂಗ್ ನಿಂತಣಿಂದ ನಮ್ಮ ಭೂಮಿಗೆ ಏನು ಬೇಕು ಅದೆಲ್ಲ ಅವರು ಹಸಿರು ಎಲೆ ಗೊಬ್ಬರ ಮಾಡ್ಕೊಳ್ಳೋದು ಹೆಂಗೆ, ಜಲ ಇದು ಎರೆಜಲ ಮಾಡೋದು ಹೆಂಗೆ ಅದನ್ನೆಲ್ಲ ಅವರು ಬಂದು ಸೊಪ್ಪು ತರಿಸಿ ಗೋಡ್ ಹಾಕ್ಸಿ ಅದನ್ನೆಲ್ಲ ಮಾಡಿಸ್ತಾವ್ರೆ ಸರ್ ಈಗ ತೋಟಕ್ಕೆಲ್ಲಕ್ಕೆ. ಅದರಿಂದ ನಮ್ಗೆ ಅದರದು ಇನ್ನೂ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕದ ಸರ್, ಈಗ ನಿಂತ್ಕೊಂಡು ಮಾಡಿಸ್ಕೊಡ್ತಾವ್ರ ಅವರು. ಅದು ಒಳ್ಳೇದಾಗುತ್ತೆ, ಅದು ಒಳ್ಳೇದಾಗುತ್ತೆ ತೋಟದ. ಈ ಹಿಪ್ಪಿನಹೊಳೆ ತೋಟದಲ್ಲಿ ಮಧ್ಯ ಜಾಗ ಬಿಟ್ಟಿದ್ದೀರಲ್ಲ, ಅಲ್ಲೇನು ಬೆಳೆಯಲ್ವಾ? ಬೆಳಿತೀವಿ ಅಂತ ಈಗ ಸೆಣಬು ಹುಳ್ಳಿ ಇನ್ನೆಲ್ಲ ಹಾಕ್ತೀವಿ. ಅಲ್ಲಿ ಹಾಕಿದಾಗ ನಾವು ಒಂದು 1 ತಿಂಗಳು ಬೆಳೆದ ತಕ್ಷಣ ಮರಿಗಳು ಬಿಡ್ತೀವಿ. ನಾವು ಅದರಲ್ಲಿ ಏನು ತಗೊಳ್ಳಲ್ಲ ಉಪಯೋಗನ. ಆ ಮರಗಳ ಮೇಯದ ಮೇಲೆ ಮಲ್ಚಿಂಗ್ ಮಾಡ್ಬಿಡ್ತೀವಿ. ಮರಿಗಳನ್ನು ಮೇಯಕ್ಕೆ ಬಿಡ್ತೀರಿ? ಬಿಡ್ತೀವಿ. ಆ ಮಲ್ಚಿಂಗ್ ಮಾಡ್ಬಿಡ್ತೀವಿ, ಅದನ್ನ ಅಲ್ಲಿಗೆ ಸೇರಿಸ್ತೀವಿ. ಅದನ್ನ ಅದ ಜಾದನು ಅಲ್ಲಿಗೆ ಸೇರಿಸ್ತೀವಿ. ಅಲ್ಲಿಗೆ ಮರಿಗೆ ಮೇವು ಆಯ್ತು, ನಮಗೆ ಗೊಬ್ಬರ ಆಯ್ತು. ಗೊಬ್ಬರ ವರ್ಷದಿಂದ ವರ್ಷಕ್ಕೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾ ಇದೆ. ಇಳುವರಿ ಪ್ರಮಾಣ ತೆಂಗಿನ ಬೆಳೆಯಲ್ಲಿ ಅಥವಾ ಬೇರೆ ಬೆಳೆಗಳಲ್ಲಿ ಹೆಂಗಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ? ಚೆನ್ನಾಗಾಯ್ತದ ಸರ್ ಇಳುವರಿ. ಸರಾಸರಿ ಎಷ್ಟು ಬೀಳುತ್ತೆ ತೆಂಗಿನ ಮರ? ತೆಂಗಿನ ಮರ ಸಹ ಈಗ ವರ್ಷದಲ್ಲಿ ಕಮ್ಮಿ ಇತ್ತು, ಮಳೆಗಾಲ ಇದೆಯಾ, ಈ ಸತ್ ಜಾಸ್ತಿ ಆಗ ಸರ್. ಈಗ ಸರಿ ಒಂದು 20,000 ರೂಪಾಯಿ ಕಾಯಿನೆ ಕೊಟ್ಟು, ಈಗ ಒಂದು 20,000 ರೂಪಾಯಿ ಎಳ್ನೀರು ಕೊಟ್ಟು. ಈಗ 40 ಮರ ಅದ, ವರ್ಷಕ್ಕೆ 1,500 ಅಂದ್ರೆ ಸರ್ ಒಂದು 60-70,000 ರೂಪಾಯಿ ಸಿಗ್ತದೆ ಸರ್ ತೆಂಗಿನ ಮರದಲ್ಲಿ. ಒಂದು ಮರದಿಂದ ಒಂದು 1,500 ರೂಪಾಯಿ ಗ್ಯಾರಂಟಿ. ನಿರ್ವಹಣೆ ವೆಚ್ಚ ಅಂತ ಏನೂ ಇಲ್ಲ? ಏನಿಲ್ಲ ಸರ್, ನಮ್ದೇ ಸ್ವಂತ ಟಿಲ್ಲರ್ ಅದ, ಟಿಲ್ಲರ್ ಹೊಡ್ಕೋತೀವಿ. ನಾವು ಬೇರೆ ಹೊರಗಡೆಯಿಂದ 1 ರೂಪಾಯಿ ಗೊಬ್ಬರ ತರಗಿಲ್ಲ. ನೀರಿನ ಖರ್ಚು ಒಂದಿಷ್ಟು. ನೀರಿನ ಖರ್ಚು ಏನು ಸರ್, ಮಾಮೂಲಿ ಡ್ರಿಪ್ ಇರಿಗೇಷನ್ ಮಾಡ್ಬಿಟ್ಟಿವಿ, ಡ್ರಿಪ್ಪಲ್ಲಿ ಹೋಗುತ್ತೆ. ಅಲ್ಲಿಗೂ ಸೆಣಬು ಉಳ್ಳಿ ಕಾಳು ಕಡ್ಡಿ ಬಿತ್ತೀವಿ. ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತು, ಅಲ್ಲೂ ಮಲ್ಚಿಂಗ್ ಮಾಡ್ತೀಯಲ್ಲ ನೀವು. ಈಗ ಮನೆಗೆ ಬೇಕಾದ್ದೆಲ್ಲ ಯಾವುದು ನೀವು ಕೊಳ್ಳಲೇಬೇಕು ಅನ್ನೋದು ಇದೆಯೇನಾದ್ರು ಬೇಕಾದ್ದೆಲ್ಲ ಬೆಳ್ಕೋತೀರಿ? ಈಗ ಬೇಕಾದ್ರೆ ಸೊಪ್ಪು ಬೆಳ್ಕೋತೀವಿ, ನಮ್ಗೆ ಆಗಷ್ಟು ಮನೆಗೆಲ್ಲ ಆಗಷ್ಟು ಬೆಳ್ಕೋತೀವಿ. ಈಗ ಎಣ್ಣೆ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಸ್ವಂತವಾಗಿ ಸೂರ್ಯಕಾಂತಿ ಹಾಕಕ್ಕೆ ರೆಡಿ ಮಾಡಿವಿ. ಈಗ ಒಂದಷ್ಟು ಕಡಲೆಕಾಯಿ, ಸೂರ್ಯಕಾಂತಿ, ಈ ಇದನ್ನೆಲ್ಲ ನಾವು ಮನೆಗೆ ಈಗ ವಿಕ್ರಯ ಸಂಸ್ಥೆಯವ್ರು ಬಂತಣಿಂದ ಈಗ ಒಂದು 15 ದಿನದಿಂದ ಸ್ಟಾರ್ಟ್ ಮಾಡಿದ್ರು ಅವ್ರು. ಈಗೆಲ್ಲನೂ ನೀವು ಮನೆಗಾಗ ಅಷ್ಟ ನೀವು ಆರ್ಗಾನಿಕ್ಲೇ ಬೆಳ್ಕೊಳ್ಳಿ ಅಂತೇಳರ ಸರ್. ಈಗ ನಾವೆಲ್ಲ ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಮಳೆ ಬಿದ್ದ ತಕ್ಷಣ ಎಲ್ಲ ಮಾಡ್ತೀವಿ. ಮಾರುಕಟ್ಟೆ ವ್ಯವಸ್ಥೆನೂ ನಿಮ್ಗೇನು ತೊಂದರೆ ಏನಿಲ್ಲ? ಮಾರುಕಟ್ಟೆ ಇದೆ ಅಂತ ಸರ್. ನನ್ನ ಜೀವನ ಚೆನ್ನಾಗಿದೆ. ಜೀವನ ಮಾತ್ರ ಸುಗಮವಾಗಿ ಗಮಿಸ. ಈಗ ನಿಮ್ಮ ಮಾತನ್ನ ಕೇಳ್ತಿರ್ತಾರೆ ಕುಮಾರಸ್ವಾಮಿ ಅವರೇ, ಏನು ನಮ್ಮ ನಂಜನಗೂಡು ತಾಲೂಕು ನಮ್ಮ ಮುದ್ದಳ್ಳಿ ಕುಮಾರಸ್ವಾಮಿ ಅವ್ರು ಇಷ್ಟೆಲ್ಲ ಮಾಡಿದ್ರಲ್ಲ, ನಾವು ಅವರಂಗೆ ಆಗ್ಬೇಕಲ್ಲ ತಿಳ್ಕೊಂಡು ಅಂತ. ಹಂಗಾಗಿ ನಿಮ್ಮ ದೂರವಾಣಿ ಸಂಖ್ಯೆ ನಾನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. 91-60-30-65-91. ಇನ್ನೊಂದು ಸಾರಿ ಹೇಳ್ತೀನಿ ಬರ್ಗಡೆ, 91-64-30-65-91. 91-64-30-65-91. ಕುಮಾರಸ್ವಾಮಿ ಅವರೇ, ಇನ್ನೂ ಏನು ಮಾಡಬೇಕು ಅಂತ ಕನಸುಗಳಿದೆ, ಆಸೆಗಳಿದೆ? ಆಮೇಲೆ ನಿಮ್ಮ ಮುಂದಿನ ಪೀಳಿಗೆಯವರು ಈಗ ನಿಮ್ಮ ಮಕ್ಕಳು ಏನಾದ್ರು ಕೃಷಿನೇ ಮುಂದುವರಿಸ್ತೀವಿ ಅಂದರೆ ಹೆಂಗನ್ಸುತ್ತೆ ನಿಮಗೆ? ಸರ್, ಸರ್ಕಾರ ಯಾರಿಗೂ ಅನ್ನ ಬಟ್ಟೆ ಹಾಕೋಕ್ಕಾಗಲ್ಲ ಸರ್. ಏನೇ ಓದಿರಲಿ, ಓದೋದು ಏನಕ್ಕೆ ಅಂದರೆ ತಿಳುವಳಿಕೆಗೆ ಮಾತ್ರ ಓದಬೇಕು ಅಷ್ಟೇ. ಇವತ್ತು ದೇಶ ಕರ್ನಾಟಕನೇ ದನಿ ರೈತ, ರೈತನ ಬಿಟ್ರೆ ಕೆಲಸ ಕೊಡೋಕೆ ದನಿನೂ ರೈತನೇ. ಆದರೆ ಸರ್ಕಾರ ನಮ್ಗೆ ಹುಚ್ಚು, ಸರ್ಕಾರ ತಂಕೋ ನಮ್ಮ ಸಂಬಳ ಕೊಡ್ತಾರೆ ಅಲ್ಲೋ ಕಾಲು ಚಚ್ಕೊಂಡಿದೆ ಅಂತ. ಯಾವುದೇ ರೈತರಾಗಲಿ, ರೈತನ ಮಕ್ಕಳಿಗೆ ಏನಾಗದ ಅಂದ್ರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಅದಕ್ಕೆ ಸಲುವಾಗಿ ಮಕ್ಕಳೇ ಎಜುಕೇಷನ್ ಮಾಡಿಸಿ ಕಸ ಗುಡ್ಸೋಕೆ ಕಳಿಸ್ಬೇಕಾಗದ ಬೇರೆ ಡಿಪಾರ್ಟ್ಮೆಂಟ್. ಅದೇ ಕಸ ನಮ್ಮ ಜಮೀನಲ್ಲಿ ಗುಡಿಸ್ರ ಸರ್, ನಮ್ಮಂಥ ರೈತನಂಥ ಸುಗಮವಾಗಿ ಸಂಸಾರ ಸಾಗಿಸೋ ಯಾವುದೂ ಇಲ್ಲ ಸರ್. ನಾವು ನಮ್ಮ ಮಕ್ಕಳಿಗೆ ಹೇಳೋದು ಹಂಗೆ, ಮುಂದೆಲ್ಲ ನೀವು ಕೃಷಿನೇ ಮಾಡ್ಕೊಂಡು ಹೋಗಿ, ಓದಿ, ಎಜುಕೇಷನ್ ಬೇಕು. ಇವತ್ತು ಎಜುಕೇಷನ್ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಬದುಕೋಕ್ಕಾಗಲ್ಲ. ನಾವು ಏನೋ 7ನೇ ಕ್ಲಾಸ್ ಓದಿ ಈ ಮಟ್ಟಕ್ಕೆ ಬಂದೀವಿ, ಇವತ್ತು MBBS ಓದಿರೋರು ಬರೋಕ್ಕಾಗಲ್ಲ ಸಹ ಈ ಮಟ್ಟಕ್ಕೆ. ಇದೇ ಥರ ಸಮಗ್ರವ ಮಾಡ್ಕೋದ್ರೆ ಯಾವ ರೈತನಿಗೂ ಬಡತನ ಬರಲ್ಲ. ನಾವು ಸರ್ಕಾರ ಕೊಂಡೋಗಿ ನಮ್ಗೆ ಅವ್ರ ಕೈ ಚಾಚ ಕಮ್ಮಿ ಹಾಕ್ಬಿಡ್ಬೇಕು. ನಾವು ರೈತರು ಅವ್ರು 3 ಕಾಸು ಕೊಡ್ತಾರೆ ಅಂದ್ಬಿಟ್ಟು ನಾವು ನಿಂತ್ಕೊಂಡ್ರೆ ನಮ್ಮ ಜೀವನ ಹಾಳಾಗುತ್ತೆ. ಅವ್ರು ಸರ್ಕಾರ ಸಬ್ಸಿಡಿ ಕೊಡಲಿ ಬಿಡ್ಲಿ, ನಾವು ಸಮಗ್ರವ ಮಾಡ್ಕೋದ್ರೆ ನಮ್ಮ ಜೀವನ ಕೊಂಡೋಗಿ ಸಮೃದ್ಧಿಯ, ನಾವು ರೋಗ ಇಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಶಿಸ್ತಾಗಿ ಆರಾಮು ನಮ್ಮ ಸಂಸಾರ ಸಾಗಿಸ್ಕೋಬೇಕು ನಾನು ಬಯಸ್ತೀನಿ. ಇನ್ನೂ ಏನೇನು ಮಾಡಬೇಕು ಅಂತಿದ್ದೀರಿ? ಕನಸು ಏನಿಲ್ಲ ಇದೆ? ಕನಸು ಸಹ ಇನ್ನೂ ನಾವು ಈಗ ಪಿಸ್ಸಿನ ಮೇಲೆ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಮಾಡಿದ್ದೀವಿ. ಇನ್ನೂ ಒಂದು ಸ್ವಲ್ಪ ಮಲೆನಾಡು ನಸುಗಳು ತಗೊಂಡ್ಬಂದು ಹಸುನ್ನ ಮಾಡಬೇಕು ಅಂತ ಮಾಡಿದ್ದೀವಿ. ತುಪ್ಪ ಬೆಣ್ಣವೆಲ್ಲ ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ನಮ್ಮ ಇನ್ನೂ ನಮ್ಮ ಜಮೀನಿನಲ್ಲಿ ಒಂದು ತಿಂಗಳಿಗೆ 2 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಆದಾಯ ಮಾಡಬೇಕು ನಮ್ಮ ಜಮೀನಲ್ಲಿ ಅಂತ ನಾವು ಕನಸು ಕಾಣ್ತೀವಿ. ಒಂದು ತಿಂಗಳು 1.5 ಲಕ್ಷ ನಾವು ಕುಂತಿದ್ರು ಬರಬೇಕು. ನಮ್ಮ ಇನ್ನೊಂದು 10 ವರ್ಷ ದುಡಿಬೋದು, ನಾವು ದುಡಿಯೋ ಕಾಣಿಲ್ಲ ಅಂದ್ರೆ ತಿಂಗಳಿಗೆ 1 ಲಕ್ಷ ನಮ್ಗೆ ರಿಟೈರ್ಡ್ ಸಂಬಳ ಬರಂಗೆ ಆಗ್ಬೇಕು ನಮ್ಮ ಭೂಮಿಲಿ. ಆ ರೀತಿ ಮಾಡಬೇಕು ಅಂತ ಬೇರೆ ಬೇರೆ ಮೂಲಗಳಿಂದ ಬರಬೇಕು. ವಾರದ್ದು, ತಿಂಗಳು, 3 ತಿಂಗಳದ್ದು, 6 ತಿಂಗಳದ್ದು, ವರ್ಷದ್ದು ಎಲ್ಲ. ನೀವು ರಜಾ ಹಾಕಿದ್ರೆ ಸಂಬಳ ಸಿಗಲ್ಲ, ನಾವು ರಜಾ ಹಾಕಿದ್ರೆ ನಮ್ಗೆ ದುಡ್ಡು ಬರಬೇಕು. ಹಂಗೆ ಮಾಡಬೇಕು ಸರ್, ಹಂಗೆ ಮಾಡಬೇಕು ಅಂತಿದ್ದೀನಿ. ಒಳ್ಳೇದು ಕುಮಾರಸ್ವಾಮಿ, ಇಷ್ಟೊತ್ತು ವಿವರವಾಗಿ ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಖಂಡಿತ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಯಶಸ್ಸು ಸಿಗಲಿ. ನಿಮ್ಮ ಮನೆಯವರು ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಸರ್. ಅವರು ಎಲ್ಲ ಕೆಲಸನೂ ಮಾಡ್ತಾರೆ, ಅವರು ಎಲ್ಲ ಕೆಲಸ ಮಾಡ್ತಾರೆ. ಕುಟುಂಬಕ್ಕೆ ಒಳ್ಳೆ ಯಶಸ್ಸು ಸಿಗಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ತೋಟಗಾರಿಕೆ ಬೆಳೆಯ ಕೃಷಿಯಲ್ಲಿನ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮದ್ದಹಳ್ಳಿಯ ಪ್ರಗತಿಪರ ಕೃಷಿಕ MS ಕುಮಾರಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಗೆ ಇರುವ ಅವಕಾಶಗಳನ್ನು ಕುರಿತು